गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों के सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕೇಳುಗರೆ, ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಹೈನುಗಾರಿಕೆ ಮತ್ತು ನಾಟಿ ಕೋಳಿ ಸಾಕಾಣಿಕೆ. ಸಿದ್ದಾಪುರ ತಾಲೂಕಿನ ಮನೆ ಮನೆ ಗ್ರಾಮದ ಮಂಜುನಾಥ್ ಮಾಸ್ತ್ಯಾನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ನಮ್ಮ ಜೊತೆಯಲ್ಲಿ ಸಿದ್ದಾಪುರ ತಾಲೂಕಿನ ಮನೆ ಮನೆ ಗ್ರಾಮದ ಮಂಜುನಾಥ್ ಮಾಸ್ತ್ಯಾನಾಯ್ಕ ಅವರಿದ್ದಾರೆ. ಇವರು ಹೈನುಗಾರಿಕೆ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇವನ್ನೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಏನು ಈಗ ಇತ್ತೀಚೆಗೆ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ಇದಕ್ಕಿಂತ ಮೊದಲು ನಾನು ಹುಬ್ಳಿನಲ್ಲಿ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಬಿಟ್ಟು ಬಂದು 4 ವರ್ಷ ಆಯ್ತು. ಪ್ರಥಮದಾಗಿ ನಾನು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ, ಅದ್ರ ಜೊತೆಗೆ ನಾಟಿ ಕೋಳಿನೂ ಒಳ್ಳೆ ಉತ್ಪನ್ನ ಅಂತಂದು ಗೊತ್ತಾಯ್ತು. ಅದಕ್ಕೋಸ್ಕರ ನಾಟಿ ಕೋಳಿನೂ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಈಗ ನಂದು ಹೈನುಗಾರಿಕೆಯಲ್ಲಿ ಒಂದು ಡೈಲಿ 50 ಲೀಟರ್ ಹಾಲಾಗ್ತದೆ. ನಾಟಿ ಕೋಳಿ ನಂದು 60 ನಾಟಿ ಕೋಳಿ ಇದೆ ಸದ್ಯದಲ್ಲಿ. ಅದು ಒಂದು ವರ್ಷದಲ್ಲಿ 3 ಇಲ್ಲ 4 ಬ್ಯಾಚ್ ತರ ಮಾಡಿ ಅದನ್ನ ಸೇಲ್ ಮಾಡ್ತೇನೆ. ಅದರಿಂದ ನಂಗೆ ಒಂದು ವರ್ಷ 50-60 ಸಾವಿರ ಅದರಿಂದ ಟರ್ನ್ ಓವರ್ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ನಾನು ಹಲಸಿನಕಾಯಿ ಚಿಪ್ಸ್ ಸೇಲ್ಸಿಂಗ್ ಇದೆ, ಮತ್ತೆ ಬಾಳೆಕಾಯಿ ಚಿಪ್ಸ್ ತಯಾರ ಸಹಿತ ನಾನೇ ಮಾಡ್ತೇನೆ. ಮಷಿನ್ ಇದೆಯಾ? ಮಷಿನ್ ಇಲ್ಲ, ಮನೆಯಲ್ಲೇ ನಾವು ಅಮ್ಮ ಅಪ್ಪ ಮನೆಯವರೆಲ್ಲ ಸೇರಿ ಮಾಡೋದೊಂದು ಕೆಲಸ ಇದು, ಸ್ವಂತದಾಗಿ ಮಾಡೋದು. ಇದ್ರ ಜೊತೆಯಲ್ಲಿ ಮತ್ತೆ ಉಚಿತವಾಗಿ ಹೈನುಗಾರಿಕೆ ಬಗ್ಗೆ ಮಾಹಿತಿನೂ ಕೊಡ್ತೇನೆ. ನೆಟ್ಟಲ್ಲಿ ಹೈನುಗಾರಿಕೆ ಬಗ್ಗೆ ಮಾಹಿತಿ ಅಂತ ಸರ್ಚ್ ಮಾಡಿದ್ರೆ ಅದು ಬರುತ್ತೆ. ನನ್ನ ನಂಬರ್ ಇದೆ, ಈಗ ಏನಲ್ಲ ನಂಬರ್ ಕೊಟ್ಟಿದ್ರೆ ಅದೇ ನಂಬರ್ ಬರುತ್ತೆ. ಅದೇ ನಂಬರ್ ಇದೆ. ಒಂದ್ಸಲ ನಂಬರ್ ಹೇಳಿ. 8904530 8950 3859 ಈ ನಂಬರ್ ಕಾಲ್ ಮಾಡಿದ್ರೆ 7 ಗಂಟೆ ನಂತರ, ಅಂದ್ರೆ 7 ಇಲ್ಲ 8 ಗಂಟೆ ನಂತರ ಫೋನ್ ಮಾಡಿದ್ರೆ ನಾನು ಉಚಿತವಾಗಿ ನಿಮಗೆ ಕೊಡಕೆ ಮನೆ ಮಾಹಿತಿ ಇರ್ಬೋದು, ಇಲ್ಲ ಹೈನುಗಾರಿಕೆ ಬಗ್ಗೆ ಮಾಹಿತಿ ಇರ್ಬೋದು, ಏನಾದ್ರು ಲೋನ್ ಬಗ್ಗೆ ಯಾವ್ದಾರ ಒಂದು ಮಾಹಿತಿ ಇರ್ಬೋದು, ನನಗೆ ಗೊತ್ತಿರೋಂತ ಅನುಭವನ ನಿಮ್ ಜೊತೆ ಉಚಿತವಾಗಿ ಹಂಚ್ಕೊಳಕ್ ನಾ ಇಷ್ಟಪಡ್ತೇನೆ. ಈ ಹೈನುಗಾರಿಕೆ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಾನು 2014 ಹಿಂದೆ, ಅಂದ್ರೆ ಒಂದು 10 ವರ್ಷದ ಹಿಂದೆ ಹೋಟೆಲ್ನಲ್ಲೇ ಕೆಲಸ ಮಾಡ್ಕೊಂತ ಬರ್ತಿದ್ದೆ. ಅವಾಗ ನಾನು ಇಲ್ಲಿ ಹೋಟೆಲ್ ಕೆಲಸ ಬೇಜಾರಾಗಿ, ಅಂದ್ರೆ ಬೇಜಾರಾಯ್ತು ಅಂದ್ರೆ ಅಲ್ಲಿ ಅಲ್ಲಿ ಡ್ಯೂಟಿ ಇರ್ಬೋದು, ಅಲ್ಲಿರೋ ಒಂದು ನಮಗಿರೋ ವರ್ಕಿನ ಟೆನ್ಷನ್ ಇರ್ಬೋದು, ಮತ್ತೆ ಇಲ್ಲಿ ಮನೆ ಬಿಟ್ಟು ದೂರ ಇರೋ ಒಂದು ಇದಿರ್ಬೋದು, ಅಲ್ಲಿ ರಾತ್ರಿ 1 ಗಂಟೆ ಊಟ ಮಾಡೋದು, ಅಲ್ಲಿ ಬರೋ ಕಸ್ಟಮರ್ ಜೊತೆಗೆ ಆತರ ಈ ಬಾರ್ನಲ್ಲಿ ಅಂದ್ಮೇಲೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋಂತ ಅಂಶನೆ, ಸಣ್ಣ ಪುಟ್ಟ ಜಗಳ ಇರ್ಬೋದು, ಅವನ್ನೆಲ್ಲ ಬೇಸತ್ತು. ಈ ತರ ಜೀವನನು ನಾವು ಮಾಡೋಕ್ಕಿಂತನು ನಮ್ಮದೇ ಸ್ವಂತ ಕಾಲ ಮೇಲೆ ಒಂದು ನಿಂತ್ಕೊಂಡು ಇನ್ನೊಬ್ರು ಕೈ ಕೆಳ ಕೆಲಸ ಮಾಡಬಾರ್ದು ಅನ್ನೋ ಒಂದೇ ಒಂದು ಧ್ಯೇಯ ಇಟ್ಕೊಂಡು ನಾನು ಈ ಹೈನುಗಾರಿಕೆಗೆ, ಅಂದ್ರೆ ನಮ್ಮ ಬಾರ್ನಲ್ಲಿ ಒಬ್ರು ಅಕೌಂಟೆಂಟ್ ಬರ್ತಿದ್ರು, ಅವರು ಚಿಕ್ಕಪ್ಪ ಮಾಡಿರೋ ಒಂದು ಹೈನುಗಾರಿಕೆ ಮಾಡಿದ್ದಾರೆ ಅಂತಂದು ಅವರು ಒಂದು ಮಾತು ಹೇಳಿದ್ನ. ನಾನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಿಮ್ದು ಏನಾದ್ರು ಜಾಗ ಆದ್ರೆ ಮಾಡಬಹುದು ಅನ್ನೋ ಒಂದು ಭರವಸೆ ಹೇಳಿದ್ರು ಅವರು. ಅವಾಗ ನಾನು ನಮ್ಮ ಮನೇಲಿ ಸ್ವಲ್ಪ ಜಾಗ ಇದೆ ಅನ್ನೋ ಒಂದು ಎಸ್ಟಿಮೇಟ್ ನಲ್ಲಿ ಹೈನುಗಾರಿಕೆ ಮಾಡೋಣ ಅಂತಂದು ನೆಟ್ಟಲ್ಲಿ ಸರ್ಚ್ ಮಾಡಿದೆ. ಅದ್ರ ಬಗ್ಗೆ ಪುಸ್ತಕಗಳನ್ನ ಓದ್ದೆ, ರೋಗಶಾಸ್ತ್ರದ ಬಗ್ಗೆ ಒಂದು ಪುಸ್ತಕ ಇದೆ, ಅದ್ರ ಪುಸ್ತಕ ಓದಿ ಯಾವ ರೀತಿ ಸಾಕ್ಬಹುದು, ಹೆಂಗ್ ಸಾಕ್ಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಓದ್ಕೊಂಡು ನಾನು ಇವಾಗ 2014 ಈ ಕಡೆ ಹೈನುಗಾರಿಕೆ ಫಸ್ಟ್ ಒಂದು ಹಸು ತಗೊಂಡು ಅದ್ರದ್ದು ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ. HF ಹಸು ತಗೊಂಡಿದೆ. HF ಅಂದ್ರೆ ಈಗ ಕಪ್ಪು ಬಿಳಿ ಬರುತ್ತಲ್ಲ, ಅದು ಹಾಲಿಸ್ಟೈನ್ ಫ್ರೀಸರ್ ಅನ್ನೋದು, ಅದು ನಮ್ಮ ವಿದೇಶಿ ತಳಿ ಇರ್ಬೋದು. ಅದೇ ಅದು ಇಲ್ಲಿ ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡೋದು ಭಾರಿ ಲಾಭದಾಯಕ, ಯಾಕಂದ್ರೆ ಅವಕ್ಕೆ ರೋಗ ರುಜಿನಗಳು ಕಡಿಮೆ, ಅದ್ರ ಮೇಂಟೆನೆನ್ಸ್ ಈಜಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು. ಪ್ರಥಮದಾಗ ನಾನು ಒಂದು ಹಸುದಿಂದ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಹತ್ರ ಒಂದು 6-7 ಹಸುಗಳು ಇದಾವೆ ಈಗ ಸದ್ಯ. ಇನ್ನು ಹೆಚ್ಚಿದಾಗ ದೊಡ್ಡ ಫಾರ್ಮ್ ಮಾಡ್ಬೇಕು ಅನ್ನೋ ಒಂದು ಎಸ್ಟಿಮೇಟ್ ಇದೆ ನಂದು. ಆ ಕಲ್ಪನೆ ಇಟ್ಕೊಂಡೆ ಬಂದಿರೋದು ನಾನು ಊರಿಗೆ, ಅದ್ ಮಾಡ್ತೇನೆ ಅನ್ನೋ ಒಂದು ಭರವಸೆ ಇದೆ. ಸದ್ಯದ ಸ್ಟಾರ್ಟ್ ಮಾಡೋದು ಇದೆ ನಂದು ಡೈರಿನ. ಅದ್ರ ಜೊತೆಗೆ ಈಗ ನಾಟಿ ಕೋಳಿ ಸಾಕಾಣಿಕೆ ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ. ಹೈನುಗಾರಿಕೆ ಬಗ್ಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಪ್ರಾರಂಭದೊಳಗೆ ಬಂಡವಾಳ ಎಷ್ಟು ಹಾಕಿದ್ರಿ? ಸ್ಟಾರ್ಟಿಂಗ್ ನಾನು ಕೊಡಕೆ ಮನೆಗೆ ಅತಿ ಕಡಿಮೆ ಖರ್ಚಲ್ಲಿ ಬರೀ 3,000 ರೂಪಾಯಿ ಒಂದು ಟಾರ್ಪಲ್ ತಂದ್ಬಿಟ್ಟು ಕೊಡಕೆ ಮನೆಗೆ ಹಾಕಿ ಕೆಳಗಡೆ ಸಿಮೆಂಟಿಗೆ 1,000 ರೂಪಾಯಿ ಖರ್ಚು ಮಾಡಿದೆ. ಸಿಮೆಂಟ್ ಮರಳು ಅದನ್ನೆಲ್ಲ ಸಿಕ್ಕೋ ಕಲ್ಲು ಗಿಲ್ಲು ಎಲ್ಲ ಮಿಕ್ಸ್ ಮಾಡಿ ಬರೀ ಒಂದ್ 4,000 ರೂಪಾಯಿದಲ್ಲಿ ಒಂದು 5-6 ಹಸು ಕಟ್ಟುವಂತ ಒಂದು ಜಾಗ ಕೊಟ್ಟಿಗೆ ಮನೆ ರೆಡಿ ಮಾಡಿದ್ದೆ. ಅದೇ ಕೊಟ್ಟಿಗೆಲ್ಲೇ ನಾನು 1-2 ವರ್ಷ ಅದೇ ಕೊಟ್ಟಿಗೆಲ್ಲೇ ಕಾಲ ಕಳೆದಿದ್ದೇನೆ. ಅದಕ್ಕೋಸ್ಕರ ನನಗೆ ಕೊಟ್ಟಿಗೆ ಮನೆ ಖರ್ಚು ಉಳಿತಾಯ ಆಗಿತ್ತು. ಆ ನಂತರ ನಾನು ಈಗ ಸ್ಟಾರ್ಟಿಂಗ್ 32,000 ಕೊಟ್ಟು ಒಂದು ಹಸು ಖರೀದಿ ಮಾಡಿದ್ದೆ. ಅದು ಒಂದು ಟೈಮಿಗೆ ಬೆಳಿಗ್ಗೆ 7 ಸಂಜೆ 7 ಲೀಟರ್ ಹಾಲು ಕೊಡ್ತಿತ್ತು. ಅದಾದ ನಂತರ ಮತ್ತೆ 60,000 ಕೊಟ್ಟು ಮತ್ತೆ 2 ಹಸು ಖರೀದಿ ಮಾಡಿದೆ. ಆಮೇಲೆ ನಂದು ಒಂದು ಹೊತ್ತಿಗೆ 20-25 ಲೀಟರ್ ಹಾಲು ಆಗ್ತಿತ್ತು. ದಿವಸ 50 ಲೀಟರ್ ಆ ತರ ಆಗ್ತಿತ್ತು ಆವಾಗಲೇ. ಆವಾಗ ನನಗೆ ಅದರಲ್ಲಿ ಅರ್ಧದಷ್ಟು ಖರ್ಚು ಬರ್ತದೆ, ಅರ್ಧದಷ್ಟು ಪ್ರಾಫಿಟ್ ಇದೆ. ಇದರಲ್ಲಿ 50% ಖರ್ಚು ಇದ್ರೆ 50% ಪ್ರಾಫಿಟ್ ಇದೆ. ನಾವು ಸ್ವಂತದಾಗಿ ಈಗ ಇತ್ತೀಚೆಗೆ ನಾನು ಸ್ವಂತ ಜೋಳ ಬೆಳೆಯೋದು, ಮೇವನ್ನು ನಾನೇ ಸ್ವಂತ ಬೆಳೆಯೋಕ್ಕೋಸ್ಕರ ಈಗ ನನಗೆ ಆದಷ್ಟು 40% ಅಷ್ಟೇ ಖರ್ಚು ಬರ್ತದೆ. ಇನ್ನು 60% ಪ್ರಾಫಿಟ್ ಅಲ್ಲಿದ್ದೇನೆ. ಆತರ ಎಷ್ಟು ಎಕರೆ ಅಥವಾ ಎಷ್ಟು ಗುಂಟೆ ಒಳಗೆ ಮೇವು ಬೆಳೀತಾ ಇದ್ದೀರಿ? ನಾನಿವಾಗ ಸದ್ಯದಲ್ಲಿ ನಮ್ದು ಒಂದು 1/2 ಎಕರೆ ಆಗುವಷ್ಟು ಇದರಲ್ಲಿ ಜೋಳ ಹಾಕ್ತೇನೆ. ಅದ್ ಬಿಟ್ರೆ ನಮ್ ತೋಟ ಇದೆ ಮೇವಿನ ಜೋಳ. ಮೇವಿನ ಜೋಳ ಇರ್ಬೋದು, ಈಗ ಮೆಕ್ಕೆಜೋಳ ಏನ್ ಬರುತ್ತೆ ಅದು ಆ ಜೋಳ ಹಾಕ್ತಿದ್ದೇನೆ. ಅದಾದ್ರೆ ಮತ್ತೆ ನಮ್ಮ ತೋಟದಲ್ಲಿ ಹುಲ್ಲು ಬೆಳೀತದೆ, ಹಸಿರು ಹುಲ್ಲು. ಅದಕ್ಕೆ ಯೂರಿಯಾ ಸ್ವಲ್ಪ ಯೂಸ್ ಮಾಡ್ಕೊಂಡು ಆತರ ಹುಲ್ಲು ಬೆಳೆಯೋದನ್ನ ಇದ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಹೈಡ್ರೋಪೋನಿಕ್ ಯೂರಿಯಾ ಹೆಂಗ್ ಉಪಯೋಗಿಸ್ತೀರಿ? ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾನ ಒಂದ್ ಕೊಯ್ಲು ಆದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಯೂರಿಯಾನ ಯೂಸ್ ಮಾಡಿ, ಅನಂತರ ಸಗಣಿ ನೀರಿನ ಜೊತೆಗೆ ಯೂರಿಯಾನ್ ಮಿಕ್ಸ್ ಮಾಡಿ ಆತರ ಸಿಂಪರಣೆ ಮಾಡಿದ್ರೆ ತಕ್ಷಣ ಜಲ್ದಿ ಹುಲ್ಲು ಗ್ರೋತ್ ಆಗ್ತದೆ. ಅದಕ್ಕೋಸ್ಕರ ಈ ತರ ಹುಲ್ಲು ಬೆಳೆಯೋ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿದ್ದೇನೆ. ಕೊಟ್ಟಿಗೆ ಸರಳವಾಗಿ ಒಂದ್ ಸ್ವಲ್ಪ ಕಲ್ಲು ಹಾಕಿ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅಷ್ಟು ಸರಳವಾಗಿ ಇದ್ರೆ ಸಾಕ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಬೇಕು? ಇಂಪ್ರೂವ್ ಬೇಕು. ಸ್ವಚ್ಛ ಎಷ್ಟಿರ್ತದೆ ಅಷ್ಟು ನಾವು ಹೈನುಗಾರಿಕೆಯಲ್ಲಿ ಕೇರ್ಫುಲ್ ಮತ್ತು ಲಾಭದಾಗಿ ಇರೋಕ್ ಸಾಧ್ಯ. ಯಾಕಂದ್ರೆ ನಮಗೆ ಇಲ್ಲಿ ಮೊದಲನೇದು ವೈಜ್ಞಾನಿಕವಾಗಿ ಹೈನುಗಾರಿಕೆ ಮಾಡಲೇಬೇಕು. ಯಾಕಂದ್ರೆ ನಾವು ಈಗ ಮೊದ್ಲಿನ ತರ ನಾವು ಈಗ ಸೊಪ್ಪಿನ ಕೊಡಿಕೆಯಲ್ಲಿ ಹಂಗ್ ಸಾಕೋದಂದ್ರೆ ಈಗ ನೀವಕ್ಕೆ ರೋಗಗಳು ಜಾಸ್ತಿ. ಈಗ ಅತಿ ಹೆಚ್ಚು ಹಾಲು ಕರೆಯೋ ದನಗಳಿಗೆ ಕೆತ್ತಲು ಬಾವು ಮೇನ್, ಅತ್ಯಂತ ದೊಡ್ಡ ರೋಗ ಅಂದ್ರೆ ಕೆತ್ತಲು ಬಾವು. ಅದಕ್ಕೋಸ್ಕರ ಕೆತ್ತಲು ಬಾವು ಬರದಿದ್ದಂಗೆ ನಾವು ನೋಡ್ಕೋಬೇಕಂದ್ರೆ ಸ್ವಚ್ಛವಾಗಿ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ತೊಳೆಯುವಂತ ಕೊಡಿಕೆ ಮಾಡ್ಕೊಳ್ಬೇಕಾಗ್ತದೆ. ಈ ಕಲ್ಲು ಅಥವಾ ಸಿಮೆಂಟು ಈಗ ಸ್ಟಾರ್ಟಿಂಗ್ ನಾವು ಸಾಕ್ಬೇಕಾದ್ರೆ ಅಷ್ಟೆಲ್ಲ ಬಂಡವಾಳ ಹಾಕಿ ಸಾಕೋದು ಲಾಸ್ ಆಗ್ತದೆ. ಯಾಕಂದ್ರೆ ಕೊಡಿಕೆ ಮನೆ ಹಾಕಿರೋ ದುಡ್ಡು ಮತ್ತೆ ವಾಪಸ್ ಬರಲ್ಲ. ಅದಕ್ಕೋಸ್ಕರನೇ ನಾವು ಅದನ್ನ ಅದೇ ಬದಲಿಗೆ ಸ್ವಲ್ಪ ಸಿಂಪಲ್ ಆಗಿ ಸದ್ಯ ಸಣ್ಣದಾಗಿ ಮಾಡಿಕೊಂಡು ಆನಂತರ ನಾವು ದೊಡ್ಡದಾಗಿ ಈಗ ಅದರಿಂದನೇ ಲಾಭ ಮಾಡಿ ನಾವು ದೊಡ್ಡದಾಗಿ ಕೊಡಿಕೆ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಜಾಸ್ತಿ ಹಸು ಸಾಕ್ಬೇಕಂತಂದ್ರೆ ಕೊಡಿಕೆ ದೊಡ್ಡದ ಮಾಡ್ಕೋಬೇಕಾಗ್ತದೆ. ಈಗ ಸದ್ಯ ನನ್ನ ಹತ್ರ ಇರೋದು ಒಂದು 20 ಹಸು ಸಾಕುವಂತ ದೊಡ್ಡ ಕೊಡಿಕೆ ಇದೆ. ಈಗ ಕಲ್ ಚಪ್ಪಡಿ ಹಾಕಿ ನಾನು ಅದು 2 ವರ್ಷದ ನಂತರ ಈಗ ಮಾಡ್ಕೊಂಡಿದ್ದೇನೆ. ಪೂರ್ತಿ ಚಪ್ಪಡಿ ಹಾಕಿ ಎರಡು ಕಡೆನೂ ಹುಲ್ ಮೇವಿನ ದಾವಣಿಯನ್ನೆಲ್ಲ ಮಾಡಿಸಿ ಅದೇ ತರನೇ ಮಾಡಿ ಕೊಡಿಕೆ ಮಾಡ್ಕೊಂಡಿದ್ದೇನೆ. ನೆಲ ಸ್ವಚ್ಛವಾಗಿ ಮತ್ತೆ ಮೇಲೆ ಬಿಸಿಲಾಗಬಾರದು, ಶೆಕೆ ಆಗಬಾರದು ಅಂತದಿಲ್ಲ. ಮತ್ತೆ ಕೊಡಕೆಯನ್ನು ಕಟ್ಟೋದೊಂದು ಇದಿದೆ, ಮೆಥಡ್ ಇದೆ. ಹೆಂಗಂದ್ರೆ ಸೂರ್ಯ ಉದಯ ಮಾಡೋ ದಿಕ್ಕಿಗೆ ನಾವು ಹಸುಗಳ ಮುಖ ಬಂದ್ರೆ ಈ ಬಾಲ ಪದ್ಧತಿ ಏನಂತವೆ ಆತರ ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಮುಖ ಪದ್ಧತಿಗಿಂತ ಬಾಲ ಪದ್ಧತಿ ಬೆಸ್ಟ್ ನನ್ಗೆ ಅನ್ಸಿದ ಮಟ್ಟಿಗೆ. ಯಾಕಂದ್ರೆ ಒಂದಕ್ಕೆ ಬಂದಿರೋ ರೋಗ ಇನ್ನೊಂದಕ್ಕೆ ತಾಗಲ್ಲ. ಯಾವುದೇ ಕಾರಣಕ್ಕೂ ಅದಕ್ಕೆ ನೆಗಡಿ ಬಂದಿರಬಹುದು, ಈಗ ಒಂದು ಜ್ವರ ಬಂದಿರಬಹುದು, ಕಾಲುಬಾಯಿ ರೋಗ ಬಂದಿರಬಹುದು, ಎನಿಒನ್ ಯಾವುದೇ ಒಂದು ರೋಗ ಇದ್ರೂ ಅದು ಇನ್ನೊಂದು ಹಸುಗೆ ಸಾಗಬಾರ್ದು ಅಂದ್ರೆ ಅದು ಬಾಲ ಪದ್ಧತಿ ಬೆಟ್ರು ಅಂದ್ರೆ ಅಭಿಮುಖವಾಗಿ ಕಟ್ಟೋದು. ಕೊಡಕೆನೂ ಹಂಗೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಅಭಿಮುಖವಾಗಿ ಕೊಡಕೆ ಕಟ್ಟೋದ್ರಿಂದ ನಾವು ಹೊರಗಡೆ ಹಸುಗಳನ್ನ ಬಿಡೋ ಅವಶ್ಯಕತೆ ಸ್ವಲ್ಪ ಕಡಿಮೆ ಇರ್ತದೆ ನಮಗೆ ಈಗ ಜಾಗ ಇಲ್ದಿದ್ದವ್ರು ಮಾಡೋದಿದ್ರೆ. ಯಾಕಂದ್ರೆ ಸೂರ್ಯ ಇಲ್ಲಿ ಪೂರ್ವಕ್ಕೆ ಹುಟ್ಟಿ ಈ ಕಡೆ ಪಶ್ಚಿಮಕ್ಕೆ ಮುಳುಗೋದಕ್ಕೋಸ್ಕರ ಸೂರ್ಯನ ಬೆಳಕುಗಳು ಒಳಗಡೆ ಬಂದು ಹೊರಗಡೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಮ್ಮನೆಗೆ ಈಗ ಸದ್ಯ ನಾನು ಮಾಡಿರೋ ಕೊಡ್ತೀನೋ ಅದೇ ತರನೇ ಮಾಡಿದ್ದೇನೆ. ನೆಕ್ಸ್ಟ್ ಯಾರು ಮಾಡೋದಿದ್ರೆ ಅದೇ ತರನೇ ಮಾಡಿ. ಮತ್ತೆ ಮೇವು ಹಾಕ್ಲಿಕ್ಕೂ ನೀರು ಹಾಕ್ಲಿಕ್ಕೂ ಒಂದಾಗ ಹೋದ್ಲಿ ಸಾಕ? ಅದಕ್ಕೆ ನಾವು ಸಪರೇಟ್ ಆಗಿ ಮಾಡ್ಕೋಬಹುದು. ಅಂದ್ರೆ ಮೇವು ಹಾಕೋದ್ರಲ್ಲಿ ನೀರ್ ಹಾಕೋದ್ರಿಂದ ಅದು ಗಲೀಜಾಗುತ್ತೆ. ಯಾಕಂದ್ರೆ ಅವಾಗ ಮತ್ತೆ ನಮಗೆ ಫಂಗಸ್ಗಳು ಉಂಟಾಗಿ ಅಲ್ಲಿ ಮತ್ತೆ ರೋಗ ಬರುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಅದು ಮೇವಿನ ಗೋದ್ನಲ್ಲಿ ಪಕ್ಕದಲ್ಲೇ ಬಕೆಟ್ ಅಲ್ಲಿ ನೀರ್ ಕೊಡ್ಬೋದು. ಈಗ ಅದರಲ್ಲೇ ಬೇಕಾದ್ರೆ ನೀರಿನ ಗೋದ್ನೂ ಮಾಡಿಸಬಹುದು. ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ, ಮಾಡಿಸಿದ್ರೆ ಅದು ಬೆಸ್ಟ್ ಅನುಕೂಲ. ಯಾಕಂದ್ರೆ ಅವಕ್ಕೆ ಅತಿ ಹೆಚ್ಚು ನೀರ್ ಕುಡಿಸೋದ್ರಿಂದ ಬಾಡಿ ಟೆಂಪರೇಚರ್ ಮೇಂಟೈನ್ ಜೊತೆಗೆ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ. ಈಗ ತೊಳಿಬೇಕು ದಿನಕ್ಕೆ 2 ಸಲ ಅಂತ ಹೇಳಿದ್ರಲ್ಲ, ನೆಲಹಾಸನ್ ತೊಳೆಯೋದು ಅಥವಾ ದನಕರುಗಳ ಮೈ ದನಕರನ್ಗಳನ್ನ ಒಂದ್ಸರಿ ಮೈ ತೊಳೆದ್ರೆ ಸಾಕು. ಗಲೀಜಾದಲ್ಲಿ ನೆಲಹಾಸನ 2 ಟೈಮ್ ತೊಳೆದು ಅದಕ್ಕೆ ಫ್ಯಾನಿಂಗ್ ಸಿಸ್ಟಮ್ ಮಾಡಿ ಆ ತಕ್ಷಣ 6 ತರ ಮಾಡಿ ಗಾಳಿ ಓಪನ್ ಆಗಿ ಓಡಾಡೋ ತರ ಇದ್ರೆ ತಕ್ಷಣ ಆರೋಗುತ್ತೆ. ಈ ಚಪ್ಪಡಿ ಆಗ್ಬೋದು ಏನೋ ಸ್ವಲ್ಪ ಮಾತ್ರ ಇಳಿಜರಕಲು ಮಾಡಿ ಚಪ್ಪಡಿ ಹಾಕಿರ್ಬೇಕು, ಇಲ್ಲಾಂದ್ರೆ ಸಿಮೆಂಟ್ ಕಾಂಕ್ರೀಟ್ ಹಾಕಿರ್ಬೇಕು. ಜಾಸ್ತಿ ಇಳುಕಲು ಮಾಡೋದು ಅದು ಮುಂದೆ ಗರ್ಭಪಾತ ಆಗೋಕೆ ಅನುಕೂಲ ಆಗ್ಬಿಡ್ತದೆ. ಅದಕ್ಕೋಸ್ಕರ ಆತರ ಮಾಡಬಾರ್ದು. ತುಂಬಾ ಇಳಿಜಾರು ಇರೋ ಕೊಡಕೆ ಅವಕ್ಕೆ ಜಾರುದು, ಕಾಲು ಜಾರುದಾಗಲಿ ಎಲ್ಲದೂ ಆಗ್ತದೆ. ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ಖರ್ಚು ಬರ್ತಾ ಇರೋದು ಅವುಗಳಿಗೆ ಆಹಾರ ಪೂರೈಕೆಯಲ್ಲಿ. ಹಾಗಾಗಿ ನೀವು ಈಗ ಹೇಳ್ತಾ ಇದ್ರಿ ಹಸಿ ಮೇವು ಸಿಗುತ್ತೆ ಅಂತ, ಮತ್ತೆ ಬರೀ ಹಸಿ ಮೇವು ಕೊಟ್ಟಾಗಲ್ಲ, ಸ್ವಲ್ಪ ಒಣ ಮೇವನ ಇರಬೇಕು, ತಿಂಡಿ ಇರಬೇಕು, ಹಿಂಡಿ ಇರಬೇಕು ಇಂಥವೆಲ್ಲ. ಹೌದು, ಬರೀ ಹಸಿ ಮೇವನೆ ಕೊಟ್ಟರು ಅದರಲ್ಲಿ ಪೂರ್ತಿ ಹಾಲು ಬರ್ತದೆ ಅನ್ನೋದು ಏನೂ ಇಲ್ಲ. ಒಣಮೇವಿಗೆ ನಮ್ಗೆ ಭತ್ತದ ಹುಲ್ಲು ಸಿಗುತ್ತೆ ನಮ್ಮಲ್ಲಿ, ಲೋಕಲ್ ಆಗಿ ಸಿಗೋ ಭತ್ತದ ಹುಲ್ಲು, ಅದನ್ನೆಲ್ಲ ನಾವು ಬೇಸಿಗೆಯಲ್ಲೇನೆ ಎಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತೇವೆ. ಭತ್ತದ ಹುಲ್ಲು ಇರ್ಬೋದು, ಈಗ ನಾನು ಚಾಪ್ ಕಟ್ರು ಯೂಸ್ ಮಾಡಿ ಜೋಳ ವೇಸ್ಟ್ ಆಗಿ ಸಿಗೋದು, ಜೋಳ ಸಿಗುತ್ತೆ, ಜೋಳ ದಂಟು ಸಿಗುತ್ತೆ, ಅದನ್ನೆಲ್ಲ ತಂದು ಹೊರಗಡೆ ರೈತರ ಹತ್ರ ಬೆಳೆದಿರೋದು ಲೋಡಿಗೆ ಇಂತಿಷ್ಟು ಅಂತ ಹೇಳಿ ಕೊಟ್ಟು ತಗೊಂಡ್ ಬಂದು ಆ ಜೋಳನ ಸ್ಟಾಕ್ ಮಾಡಿಟ್ಕೊಂಡಿರ್ತೇನೆ. ಅದ್ ಸ್ಟಾಕ್ ಮಾಡಿಟ್ಕೊಂಡಿರೋ ಜೋಳನ ಇದು ಚಾಪ್ ಕಟ್ರಲ್ಲಿ ಕಟ್ ಮಾಡಿಬಿಟ್ಟು ದಿವಸ ಇದರಲ್ಲಿ ಹಾಕ್ತೇನೆ. ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಆತರ ಗೋಧನದಲ್ಲಿ ಹಾಕೊಂತ ಹೋಗುದು. ಅದು ರಸಮೇವ್ ತರದ್ದು ಆತರ ಮಾಡಿ ಅದ್ರ ಜೊತೆಗೆ ನಾವು ತಿಂಡಿ ಕೊಡ್ತೇವೆ. ಈಗ ಡೇರಿ ಹಿಂಡಿ ಇರ್ಬೋದು, ಸ್ವಲ್ಪ ಹತ್ತಿ ಹಿಂಡಿ, ಅದ್ರ ಜೊತೆ ಗೋಧಿ ಬೂಸ, ಇಲ್ಲ ಅಂದ್ರೆ ಜೋಳ ಹಾಕಿದಾಗ ನಮ್ಗೆ ಜೋಳದ ಇದೇ ಬಂದಿರುತ್ತೆ, ಅದನ್ನೇ ಒಡಕ್ಲು ಮಾಡಿ ಗೋವಿನ ಜೋಳ ಹಾಕಿದಾಗ ಅದು ಗೋವಿನ ಜೋಳ ಒಡಕ್ಲು ಮಾಡಿ ಅದನ್ನೇ ಹಾಕ್ತೇವೆ ಅದ್ರ ಜೊತೆಗೆ. ಅಂದ್ರೆ ಆಹಾರವನ್ನ ಸಾಧ್ಯ ಆದಷ್ಟು ನೀವು ಎಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿದ್ದನ್ನ ಹಾಕ್ಲಿ, ಬೆಳಗ್ಗೆ ಹಾಕೋದ ಟ್ರೈ ಮಾಡ್ತೇವೆ. ಯಾಕಂದ್ರೆ ಅವಕ್ಕೆ ಆದಷ್ಟು ನಾವು ಹಸಿಮೇವನೇ ಜಾಸ್ತಿ ಹಾಕೋದ್ರಿಂದ, ದಿವಸದಲ್ಲಿ ಒಂದು 10 ಕೆಜಿನೇ ಹಸಿಮೇವನೇ ಹಾಕೋದ್ರಿಂದ ಹಾಲು ನಾವು ಹಿಂಡಿ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿದಷ್ಟು ನಮ್ಗೆ ಹಾಲಿನ ಪ್ರಮಾಣ ಜಾಸ್ತಿ ಮಾಡಿ ಹಿಂಡಿ ಪ್ರಮಾಣ ಕಡಿಮೆ ಮಾಡಿದ್ರೆ ನಮ್ಗೆ ಹೈನುಗಾರಿಕೆ ಲಾಭ ಆಗೋಕ್ ಸಾಧ್ಯ. ಇಲ್ಲಾಂದ್ರೆ ಅದ್ರದ್ದು ಅಲ್ಲಿಗೆ ಆಗುತ್ತೆ, ಇಲ್ಲಾಂದ್ರೆ ಆತರ ಬರಬಾರದು ಅನ್ನೋದ್ರೆ ನಾವು ಆದಷ್ಟು ವೈಜ್ಞಾನಿಕವಾಗಿ ಹಸಿಮೇವು ಬೆಳೆಯೋದು. ಈಗ ಹೈಡ್ರೋಪೋನಿಕ್ ಅಂತ ಒಂದು ಜಲಕ್ ಮೇವು ಕೃಷಿ ಅನ್ನೋದು ಒಂದು ಹೊಸದಾಗಿ ಬಂದಿದೆ, ಅದು ತುಂಬಾ ಒಳ್ಳೇದಿದೆ, ಅದನ್ನ ಮಾಡ್ಕೊಂಡ್ರು ಬೆಟರ್ ಆಗುತ್ತೆ. ನೀವು ಮಾಡಿರಿ? ಇಲ್ಲ ನಾವು ಮಾಡಿಲ್ಲ, ಮಾಡ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಇದಾವೆ, ನೋಡ್ಬೇಕು ಅದ್ರ ಬಗ್ಗೆ ಇನ್ನು ಎಲ್ಲ ಬದಿಗೂ ವಿಚಾರ ಮಾಡ್ತಾ ಇದೀವಿ. ಅದು ನೋಡೋಣ ಅಂತಂದ್ರೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದ್ಸರಿ ಬಂದ್ ನೋಡ್ಕೊಂಡ್ ಮೇಲೆ ಮಾಡೋಣ ಅನ್ನೋ ಒಂದ್ ಎಸ್ಟಿಮೇಟ್ ಅಲ್ಲಿ ಇದೆ. ಮತ್ತೆ ಕೆಚ್ಚಲು ಬಾವು ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಕ್ಲೀನ್ ಆಗಿರ್ಲಿಲ್ಲ, ಸ್ವಚ್ಛತೆ ಇರ್ಲಿಲ್ಲ ಅಂದ್ರೆ ಅದು ಸಮಸ್ಯೆ ಆಗುತ್ತೆ. ಈಗ ಸ್ವಚ್ಛ ಹಾಲು ಉತ್ಪಾದನೆ ಕ್ರಮಗಳನ್ನ ಹೆಚ್ಚಾಗಿ ತಗೋಬೇಕಾಗಿದೆ. ಅಂದ್ರೆ ಕೆಚ್ಚಲು ಬಾವು ಬರಲ್ದಂಗ್ ನೋಡ್ಕೋಬೇಕಂದ್ರೆ ಇವೆಲ್ಲ ಕ್ರಮಗಳು, ಇವೆಲ್ಲ ಕ್ರಮಗಳನ್ನ ತಗೊಳ್ಳೋದ್ರಿಂದ ಕೆಚ್ಚಲು ಬಾವು ಬರಲ್ಲ. ಇನ್ ಕೇಸ್ ಏನಾದ್ರು ಕೆಚ್ಚಲು ಬಾವು ಬಂತು ಅಂದ್ರೆ ಅದಕ್ಕೆ ನಾವು ತಕ್ಷಣ ಡಾಕ್ಟರ್ ಕರೆಯೋಕ್ಕಿಂತ ಮೊದಲೇ ನಮ್ಮಲ್ಲಿ ಆಗುವಂತ ಟ್ರೀಟ್ ಮಾಡಬೇಕಾಗ್ತದೆ. ಹೆಂಗಂದ್ರೆ ಈಗ ಆಯುರ್ವೇದಿಕ್ ಅಲ್ಲಿ ಮಾಡ್ಬೇಕಂತಂದ್ರೆ ಸುಣ್ಣ ಮತ್ತು ಲೋಳೆ ಸರ ಸಿಗುತ್ತಲ್ಲ, ಲೋಳೆ ಸರ ಒಂದ್ ಎರಡ್ ಮೂರ್ ಪಟ್ಟೆ ಲೋಳೆ ಸರಕ್ಕೆ ಒಂದ್ ಸ್ವಲ್ಪ ಸುಣ್ಣ ಹಾಕಿ ಅದನ್ನ ಕರಡಿ ಆಗಂದಾಗ ಬಾವಾಗಿರೋ ಕೆಚ್ಚಲಿಗೆ ತಕ್ಷಣ ಬಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಬರುತ್ತೆ, ಕೆಚ್ಚಲು ಬಾವು ಕಂಟ್ರೋಲ್ ಬರುತ್ತೆ. ಮತ್ತೆ ನಿಮಗೆ ಈಗ ಮೆಡಿಕಲ್ ಅಲ್ಲಿ ಸಿಗೋದಂದ್ರೆ ವಿಸ್ಪ್ರಾಕ್ ಅಂತ ಒಂದು ಸ್ಪ್ರೈ ಸಿಗುತ್ತೆ, ಇಲ್ಲಾಂದ್ರೆ ಅದು ಆಯಿಲ್ಮೆಂಟು ಸಿಗುತ್ತೆ, ಅದನ್ನ ತಕ್ಷಣ ಹಚ್ಚೋದ್ರಿಂದ ಡಾಕ್ಟರ್ ಬರೋರೊಳಗೆ ನಾವು ಫಸ್ಟ್ ಏಡ್ ಏನು ಪ್ರಥಮ ಚಿಕಿತ್ಸೆ ಅನ್ನೋದು ಏನು ನಾವು ಮೊದಲು ಮಾಡಿಬಿಡ್ತೇವೆ. ಅದ್ ಮಾಡೋದ್ರಿಂದ ಅದರಲ್ಲಿ ಆಗೋ ನಷ್ಟನ ತಪ್ಪಿಸಬಹುದು. ಅಂದ್ರೆ ಈಗ ಒಂದು ಮಲೆಯಲ್ಲಿ ಹಾಲು ಬರುದೇ ನಿಲ್ತೋ ಚಾನ್ಸಸ್ ಇರುತ್ತೆ, ಅಂತದನ್ನ ನಾವು ತಪ್ಪಿಸಬಹುದು. ಇಲ್ಲಾಂದ್ರೆ ಅದಕ್ಕೆ ಟ್ಯೂಬ್ ಗಳು ಸಿಗುತ್ತೆ, ನಾವು ಮೊದಲೇ ಇದರಲ್ಲಿ ತಗೊಂಡಿಟ್ಕೋಬೇಕಾಗ್ತದೆ. ಈಗ ಇದ್ರ ಶಾಪ್ ನಲ್ಲಿ ಇದ್ರಲ್ಲಿ ಸಿಗ್ತದೆ, ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಪಶು ಇದ್ರಲ್ಲಿ ಸಿಗುತ್ತೆ ಎಲ್ಲದು, ಅವನ್ನೆಲ್ಲ ನಾವು ಮೊದಲೇ ಜ್ವರದ ಮಾತ್ರೆ ಇರ್ಬೋದು ಎಲ್ಲದು ನಾವು ಆದಷ್ಟು ಕೆಲವೊಂದನ್ನ ನಾವಾಗಿ ಸ್ವಂತ ಟ್ರೀಟ್ ಮಾಡೋದ್ರಿಂದ ಅವಕ್ಕೆ ಬೇಗ ಗುಣ ಇದು ಮಾಡಿಸಬಹುದು. ಅದಕ್ಕೆ ಲೇಟ್ ಮಾಡೋದ್ರಿಂದನೇ ಆದಷ್ಟು ಹಾನಿ ಜಾಸ್ತಿ ಆಗುತ್ತೆ ಅಂತ ನನ್ಗೆ ಗೊತ್ತಾಗುತ್ತೆ. ನಮಗೆ ಅದ್ರದ ದಿವಸ ನೋಡುವ ಹಸು ಏನೋ ಒಂದು ತಿಂಡಿ ಬಿಡ್ತು ಅಂದ್ರೆ ಅದಕ್ಕೇನೋ ಒಂದು ಜ್ವರ ಬಂದಿದೆನೋ ಇಲ್ಲ ಒಂದು ಏನೋ ಒಂದು ಸಮಸ್ಯೆ ಆಗಿದೆ ಅರ್ಥ. ಈಗ ಒಂದು ಯಾಕಂದ್ರೆ ಅವು ಅತಿ ಹೆಚ್ಚು ಇಷ್ಟಪಡೋದನ್ನ ಹುಲ್ಲಿನಕಿಂತನು ಇಷ್ಟಪಡೋದು ತಿಂಡಿಯನ್ನ, ಮೇವಿನಕಿಂತ ತಿಂಡಿಯನ್ನ ತುಂಬಾ ಇಷ್ಟಪಡ್ತಾವೆ. ಯಾವ ಹಸು ತಿಂಡಿಯನ್ನು ಬಿಡ್ತು ಅಂದ್ರೆ ಅದು ಹೆಚ್ಚಾಗಿ ಅದಕ್ಕೆ ಏನೋ ಜ್ವರ ಬಂದಿದೆ ಅನ್ನೋ ಒಂದು ಲಕ್ಷಣ, ಇಲ್ಲ ತಪ್ಪಿದ್ರೆ ಹೊಟ್ಟೆ ಉಬ್ಬಿಸಿಕೊಂಡಿರೋ ಒಂದು ಲಕ್ಷಣ. ಅವು ಎರಡು ಲಕ್ಷಣಕ್ಕೆ ಆತರ ಹೊಟ್ಟೆ ಉಬ್ಬಿಸ್ಕಿಂತ ಅಂದ್ರೆ ಅದು ಸಿಂಪಲ್ ಆಗಿ ಗೊತ್ತಾಗುತ್ತೆ, ಎಡಗಡೆ ಭಾಗದಲ್ಲಿ ತುಂಬಾ ಉಬ್ಬಿ ಊದಿರುತ್ತೆ, ಬಲಿನ ತರ ಊದಿರುತ್ತೆ, ಬಡದಾಗ ಶಬ್ದ ಬರುತ್ತೆ. ಆತರ ಶಬ್ದ ಬಂದಾಗ ನೀವು ತಕ್ಷಣ ಅದಕ್ಕೆ ನಮಗೆ ಈಗ ಮನೆಯಲ್ಲೇ ಸಿಗುವಂತ ಜೀರಿಗೆ ಇರ್ಬೋದು, ಶುಂಠಿ ಇರ್ಬೋದು, ಜೀರಿಗೆ ಶುಂಠಿ ಮತ್ತೆ ಸ್ವಲ್ಪ ಅಡಿಗೆ ಸೋಡಾ, ತಿನ್ನೋ ಅಡಿಗೆ ಸೋಡಾನ ಮೂರನ್ನು ಮಿಕ್ಸ್ ಮಾಡಿ ಸಣ್ಣ ಜಜ್ಜಿ ಬಿಟ್ಟು ಅದನ್ನ ನೀರಿನಲ್ಲಿ ಕರಡಿ ಆದಷ್ಟು ಕುಡಿಸೋದ್ರಿಂದ ಆಟೋಮೆಟಿಕ್ ಕಂಟ್ರೋಲ್ ಮಾಡಬಹುದು, ಹೊಟ್ಟೆ ಉಬ್ಬಿರೋದನ್ನ ಕಂಟ್ರೋಲ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ವೈದ್ಯಾಧಿಕಾರನಿಗೆ ಕರೆದು ಅದರ ಬಗ್ಗೆ ಏನನ್ನೋದು ಕ್ರಮ ತಗೋಬಹುದಾಗ್ತದೆ. ಹಾಲಿನೊಳಗೆ ಜಿಡ್ಡಿನ ಅಂಶ ಬರಬೇಕು ಅಂದ್ರೆ ಏನ್ ಮಾಡ್ತೀರಿ? ಹಾಲಿನೊಳಗೆ ನಾವು ಜಿಡ್ಡಿನ ಅಂಶ ಬರ್ಬೇಕಂದ್ರೆ ಹುಲ್ಲನ್ನ ಸಣ್ಣ ಸಣ್ಣ ತುಂಡು ಮಾಡಿ ಅಂದ್ರೆ ಈಗ ದಂಟುಗಳನ್ನ ಜಾಸ್ತಿ ಕೊಡೋದ್ರಿಂದ ಜಿಡ್ಡಿನ ಅಂಶ ಜಾಸ್ತಿ ಬರ್ತದೆ. ಮತ್ತು ಹತ್ತಿ ಹಿಂಡಿ, ಸ್ವಲ್ಪ ಹತ್ತಿ ಹಿಂಡಿ ಅಥವಾ ಶೇಂಗಾ ಹಿಂಡಿ, ಶೇಂಗಾ ಹಿಂಡಿ ತುಂಬಾ ಕಾಸ್ಟ್ಲಿ ಆಗುತ್ತೆ, ಅದು ಹೈನುಗಾರಿಕೆಯಲ್ಲಿ ನಮಗೆ ಈಗ ಮೇಂಟೈನ್ ಮಾಡಕ್ ಆಗಲ್ಲ ಈಗಿನ ರೇಟ್ ಅಲ್ಲಿ. ಹತ್ತಿ ಹಿಂಡಿ ಯೂಸ್ ಮಾಡಬಹುದು, ಹತ್ತಿ ಹಿಂಡಿನ ಸ್ವಲ್ಪ ಕೊಡೋದ್ರಿಂದ ಮತ್ತೆ ಅದಕ್ಕೆ ಆದಷ್ಟು ಬಿಸಿಲಿನಲ್ಲಿ ಇದು ಮಾಡೋದ್ರಿಂದ ಡಿಗ್ರಿಗಳು ಹೋಗುತ್ತೆ ಅನ್ನೋ ಒಂದು ಇದಿದೆ, ಕ್ಲೈಮೇಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅವನ್ನ ತಂಪಾಗಿಡೋಕೆ ಟ್ರೈ ಮಾಡಬೇಕು. ಮೇಲ್ಗಡೆ ಸೀಟ್ ಹಾಕ್ತೈತಿ, ಆದಷ್ಟು ಹಂಚಿನಲ್ಲೇ ಮೇಂಟೈನ್ ಮಾಡೋದ್ರಿಂದ, ಇಲ್ಲ ಸ್ವಾಂಗೆ ಆತರ ಯಾವ್ದೋ ಒಂದು ಯೂಸ್ ಮಾಡೋದ್ರಿಂದ ತಂಪಾಗಿಟ್ಟರೆ ಆದಷ್ಟು ಜಿಡ್ಡಿನ ಅಂಶ ಮತ್ತು ಫ್ಯಾಟ್ ಇದು ಡಿಗ್ರಿ ಚಲೋ ಬರ್ತದೆ. ಒಂದ್ ಸ್ವಲ್ಪ ಅಡ್ಡಾಡ್ಲಿಕ್ಕೆ ಬಿಡಬೇಕು ಅನ್ಸುತ್ತಾ ಚಿಲ್ಲ, ಆತರ ಬಿಟ್ರೆ ಗರ್ಭ ಕಟ್ಟುವ ಸಮಸ್ಯೆ ಇರಲ್ಲ ಅಂತಂದು ಹೇಳ್ತಾರೆ. ಅದ್ ಮಾತ್ರ ನಿಜವಾಗ್ಲೂ ನನಗೂ ಅನಿಸಿದೆ, ನನ್ನ ಅನುಭವಕ್ಕೂ ಬಂದಿದೆ. ಯಾಕಂದ್ರೆ ಸದ್ಯದಲ್ಲೇ ನಮ್ದು ಅದೇ ಸಮಸ್ಯೆ ಇದೆ, ಈಗ ಗರ್ಭ ಕಟ್ಟಲ್ಲ ಅದೇ ಸಮಸ್ಯೆ. ಅದಕ್ಕೆ ಹೊರಗಡೆ ಅಡ್ಡಾಡ್ಸೋಕೆ ಜಾಗ ಇದ್ರೆ ಬೆಟ್ರು, ನಮಗೆ ಅದು ಇಲ್ಲದಕ್ಕೋಸ್ಕರ ಅದು ಸ್ವಲ್ಪ ನಮ್ಗೆ ಒಂದ್ ಸ್ವಲ್ಪ ಅಡಚಣೆ ಆಗ್ತದೆ. ಇದ್ದವ್ರಂತಾರ ಒಂದ್ ಎರಡು ತಾಸು ಹೊರಗಡೆ ಮೇಯಕ್ಕೆ ಬಿಡಬಹುದು, ಮೇವೆ ಅಂತಲ್ಲ ಒಂದ್ ಸುಮ್ಮನೆ ಹೊರಗಡೆ ಏನಾದ್ರು ಕಟ್ಟೋದು ವ್ಯವಸ್ಥೆ ಮಾಡಬಹುದು. ಬಿಸಿಲಲ್ಲಿ ಕಟ್ಟರೆ ವಿಟಮಿನ್ ಡಿ ಎಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ಒಳ್ಳೆ ಇದು. ಮತ್ತೆ ಕರುಗಳ ನಿರ್ವಹಣೆ ಬಹಳ ಮುಖ್ಯ. ಅದು ಕೂಡ ನಮ್ಗೆ ಆರ್ಥಿಕವಾಗಿ ಮುಂದೆ ಒಂದ್ ವರ್ಷ ಎರಡ್ ವರ್ಷ ಬಿಟ್ಟು ಲಾಭದಾಯಕ. ಹೇಗ್ ಮಾಡೋದು, ಅವನ್ನೆಲ್ಲ ಹೇಗ್ ನಿರ್ವಹಿಸ್ತೀರಿ? ಕರುಗಳ ಸಾಕಾಣಿಕೆ ಅಂದ್ರೆ ನಮಗೆ ಕರುಗಳು ಆಕ್ಚುಲಿ ಲಾಭದಾಯಕ ಅನ್ಸ್ಬಹುದು, ಅದ ಉಚಿತವಾಗಿ ಬರುತ್ತೆ ಅನ್ನೋದಷ್ಟು ಬಿಟ್ರೆ ಅದಕ್ಕೆ ನಾವು ಖರ್ಚು ಮಾಡೋದು ನಾವು ಒಂದು ಹಸು ಕೊಂಡಕ್ಕಿಂತನೂ ಜಾಸ್ತಿ ಆಗುತ್ತೆ ನನ್ನ ಅನುಭವದ ಪ್ರಕಾರ. ಹಾಗಂತ ನಾವು ಅದು ಹುಟ್ಟಿದ ಕರುನ ಕಂಪಲ್ಸರಿ ಕೇರ್ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಅದು ನಾವು ಕರು ಮಾಡೋದ್ರಿಂದ ನಮ್ಗೊಂದು ಫ್ರೀ ಆಗಿ ಒಂದು ದನ ಖರೀದಿ ಮಾಡೋ ದುಡ್ಡು ಹೆಂಗೋ ಬಂದು ಬರುತ್ತದೆ. ಸ್ಟಾರ್ಟಿಂಗ್ 3 ತಿಂಗಳವರೆಗೆ ಅದಕ್ಕೆ ಬೆಳಗ್ಗೆ 1.5 ಸಂಜೆ 1.5 ಲೀಟರ್ ಹಾಲು ಹಾಕೋದ್ರಿಂದ, ಆಮೇಲೆ ನಂತರ ಅದ್ರ ಜೊತೆಗೆ 15-20 ದಿವಸದಿಂದ ತಿಂಡಿಯನ್ನ ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ಕೊಂತಂದ ಹಸಿಹುಲ್ಲು ಆತರ ಹಾಕೋದ್ರಿಂದ ಕರುಗಳು 3 ತಿಂಗಳಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಚಲೋ ಬೆಳವಣಿಗೆ ಆಗ್ತದೆ. ಆ ನಂತರ ಅದಕ್ಕೆ ಹಾಲು ಕೊಡುವುದನ್ನು ಬಿಟ್ಟು ಬರೀ ತಿಂಡಿಯಲ್ಲೇ ಬೆಳಗ್ಗೆ ಸಂಜೆ ತಿಂಡಿ ತಿನ್ಸೋದು ಮತ್ತೆ ಸ್ವಲ್ಪ ಹಸಿಹುಲ್ಲು ಹಾಕೋದ್ರಿಂದ ಕರುಗಳು ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತವೆ, ಮತ್ತೆ 1-1.5 ವರ್ಷದಲ್ಲಿ ಅವು ಮತ್ತೆ ಬೇದೆಗೆ ಬಂದು ಕಟ್ಟೋ ಚಾನ್ಸಸ್ ಇರ್ತದೆ. ಒಂದು ಲಸಿಕಾ ಕ್ಯಾಲೆಂಡರ್ ಇರಬೇಕು ನಮ್ಮ ಮನೆಯಲ್ಲಿ ಕೂಡ. ಹೌದು, ನಾವು ಇದು ಏನೇ ಮಾಡಿಸಿದ್ರು, ಟ್ರೀಟ್ ಮಾಡಿಸಿರ್ಬೋದು ನಾವು, ಇಲ್ಲ ಇನ್ಸಿಮೇಷನ್ ಮಾಡಿಸಿರ್ಬೋದು, ಏನೇ ಆದ್ರೂ ಒಂದು ಡೈರಿನಲ್ಲಿ ಬರೆಯೋದನ್ನ ರೂಢಿ ಮಾಡ್ಕೋಬೇಕಾಗ್ತದೆ. ನಮ್ದು ಖರ್ಚು ಆರ್ಥಿಕ ವೆಚ್ಚ ಅದನ್ನ ಏನೇ ಇರ್ಬೋದು, ಹಿಂಡಿ ತರೋದಿರ್ಬೋದು, ನಾವು ಖರ್ಚು ಮಾಡಿರೋದಿರ್ಬೋದು ಅದನ್ನ ಬರಬೇಕು. ಮತ್ತೆ ಹಸುಗಳನ್ನ ಮಾಹಿತಿನೂ ಹಂಗೆ, ನಾವು ಯಾವ ತಿಂಗಳ ಏನು ಲಸಿಕೆ ಹಾಕ್ಸಿದ್ದೇವೆ, ಯಾವ ತಿಂಗಳ ಏನು ಯಾವ ಇದಾಗಿದೆ, ಯಾವ ದಿವಸ ಇನ್ಸಿಮೇಷನ್ ಮಾಡಿಸಿದ್ದೇವೆ, ಅದನ್ನೆಲ್ಲ ಒಂದು ಡೇಟ್ ಬರೆಯೋದ್ರಿಂದ ನಮಗೆ ನೆಕ್ಸ್ಟ್ ಯಾವಾಗ ಕರ ಹಾಕುತ್ತೆ, ಅದು ಯಾವಾಗ ಬೇದೆ ಬರುತ್ತೆ ಅನ್ನೋದೆಲ್ಲ ನಮಗೆ ಮೊದಲೇ ಗೊತ್ತಾಗುತ್ತೆ. ಲಸಿಕೆ ತಪ್ಪಿಸಬಾರ್ದು. ಯಾಕಂದ್ರೆ ನಮಗೆ ಮುಂಜಾಗ್ರತಾ ಕ್ರಮ ನಾವು ಯಾವಾಗ ಕೈಗೊಳ್ಳಲ್ಲ ಅವಾಗ ನಮ್ಗೆ ಅದು ರೋಗಗಳು ಅಟ್ಯಾಕ್ ಆದ್ಮೇಲೆ ಅದ್ ನಾವು ಏನ್ ಮಾಡಿದ್ರು ಅದು ಉಪಯೋಗಕ್ಕಾಗಲ್ಲ. ಅವಾಗ ನಾವು ಲಾಸ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಕಾಲುಬಾಯಿ ಜ್ವರ ಇರ್ಬೋದು, ಚಪ್ಪೆ ರೋಗ ಇರ್ಬೋದು, ದೊಡ್ಡ ರೋಗ ಇರ್ಬೋದು, ಅದು ಯಾವುದೇ ರೋಗಕ್ಕಾದ್ರೂ ಮೊದಲೇ ಅದ್ ಮಂತ್ ಮೊದ್ಲೇನೆ ಗೌರ್ಮೆಂಟ್ ಇಂದನೇ ಔಷಧ ಸಪ್ಲೈ ಮಾಡ್ತಾರೆ, ಅದನ್ನೇ ನಾವು ಮೊದ್ಲು ಹಾಕ್ಸೋದ್ರಿಂದ ಯಾವುದೇ ಹಾಲ್ ಡೌನ್ ಆಗಲ್ಲ, ಏನೂ ಆಗಲ್ಲ. ಒಂದ್ 2 ದಿವಸ ಸಮಸ್ಯೆ ಆಗ್ಬೋದು, 3 ದಿವಸ ಮತ್ತೆ ಕ್ಲಿಯರ್ ಆಗೇ ಆಗುತ್ತೆ. ಅದನ್ನ ಕಂಪಲ್ಸರಿ ಮಾಡಿಸ್ಲೇಬೇಕು ನನ್ನ ಪ್ರಕಾರ. ಮೇವಿನಲ್ಲಿ ಬರೀ ಏಕದಳ ಧಾನ್ಯಗಳ ಮೇವನ್ನ ಬೆಳೆಯುವುದಷ್ಟೇ ಅಲ್ಲ, ದ್ವಿದಳನೂ ಬೇಕು ಅಂತ. ಹೌದು, ದ್ವಿದಳ ಧಾನ್ಯನೂ ಬೇಕು. ಈಗ ಅಲಸಂದೆ ಇರ್ಬೋದು, ಕುದುರೆ ಮೆಂತೆ ಇರ್ಬೋದು, ಇಲ್ಲಾಂದ್ರೆ ಸೋಯಾ ಇರ್ಬೋದು, ಆತರ ದ್ವಿದಳ ಧಾನ್ಯ ಇರೋದ್ರಿಂದ ಹುರುಳಿ ಹೊಟ್ಟಿರ್ಬೋದು, ಆತರ ದ್ವಿದಳ ಧಾನ್ಯ ಹಾಕೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಫ್ಯಾಟ್ ಇರ್ಬೋದು, ಎಲ್ಲದೂ ಒಳ್ಳೆ ಇದು ಬರುತ್ತೆ. ಮತ್ತೆ ಕೋಂಬಿಂಗ್ ಮಾಡಬೇಕು ಅಂದ್ರೆ ಮೈ ತಿಕ್ಕೋದು ಹಂಗೆ. ನಾನೊಂದು ಲಾಸ್ಟ್ ಸರಿ ಒಂದು ಇದ್ರಲ್ಲಿ ಓದಿದ್ದೆ, ತಿಂಡಿ ಜೊತೆಗೆ ಬೆಲ್ಲ ಮತ್ತು ಅಕ್ಕಿಯನ್ನ ಕೊಡುವುದರಿಂದ ದನಕರುಗಳು ನೆಕ್ಕುಬಿಲ್ಲೆ ಕೊಡುವುದರಿಂದ ದನಕರುಗಳು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅನ್ನೋದು. ನಾನು ಲಾಸ್ಟ್ ಸರಿ ಡೈರಿಯಲ್ಲೇ ತರಿಸ್ಕೊಟ್ಟಿದ್ರು, ಅದು ನೆಕ್ಕುಬಿಲ್ಲೆ, ಕಾಕಂಬಿ ನೆಕ್ಕುಬಿಲ್ಲೆಯನ್ನು ಕೊಟ್ಟಿದೀವಿ. ಅದ್ರ ನೆಕ್ಕೋತಾ ಇರೋದ್ರಿಂದ ಅವು ಇನ್ನೊಂದು ಮೈ ಉಜ್ಜೋದ್ರಿಂದ ರೋಗಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಅದು ಹೌದು ನಿಜವಾಗ್ಲು, ಯಾಕಂದ್ರೆ ಕೆಲವೊಂದು ಅದರಲ್ಲಿ ಆಂಟಿಬಯೋಟಿಕ್ ಉತ್ಪಾದನೆ ಆಗುತ್ತಂತೆ, ಅದು ಅದಕ್ಕೋಸ್ಕರ. ಈಗ ನೀವು ಮತ್ತೆ ಒಂದು ಹಸುವಿನಿಂದ 7ನೇ ಹಸುವಿಗೆ ಹೋಗಿದಿರಲ್ಲ, ಸಾಲ ತಗೊಂಡ್ರು ಅಥವಾ ಹೇಗೆ? ನಾನ್ ಮಾಡಿರೋದು ಸ್ಟಾರ್ಟಿಂಗ್ ಇಂದನೂ ಲೋನ್ ಮೇಲೆನೆ ಮಾಡಿರೋದು. ಇವಾಗಲೂ ಕ್ಲಿಯರೆನ್ಸ್ ಅದೇ ತರ, ನಂದು ತುಂಬಾ ಲೋನ್ 2-3 ಇದರಲ್ಲಿ ಲೋನ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಇದಕ್ಕೆ ಬೆಟರ್ ದೆನ್ 3% ಲೋನ್ ಬೆಸ್ಟ್, 3% ಲೋನ್ ಮಾಡೋದು ಬೆಟರ್ ಅನ್ಸುತ್ತೆ ಪಶುಭಾಗ್ಯಕ್ಕಿಂತನೂ, ನನಗನ್ಸಿ ಸಬ್ಸಿಡಿ ಲೋನ್ ಕಿಂತನೂ. ಅದಕ್ಕೋಸ್ಕರ ನಾನು ಅದೇ ತರನೇ 3% ಲೋನ್ ನಲ್ಲೇ ಮಾಡಿ ಇದು ಮಾಡಿದ್ದು. ಈಗ ನಂದು ಎರಡು ಇದ್ರದ್ದು ಇನ್ನೊಂದು ಸ್ವಲ್ಪ ಮಾತ್ರ ಕಂತಿದೆ, ಎಲ್ಲ ಕ್ಲಿಯರ್ ಆಗ್ತಾ ಬಂದಿದೆ. ಈಗ ಆರ್ಥಿಕವಾಗಿ ಈಗ ನೆಕ್ಸ್ಟ್ ದೊಡ್ಡ, ನಾನು ಸ್ಟಾರ್ಟಿಂಗ್ ಬಂದಾಗ 3 ಲಕ್ಷ ತಗೊಂಡಿದ್ದೆ, ಈಗ 40,000 ಏನೋ ಇರಬೇಕು ಅಷ್ಟೇ, ಅಷ್ಟು ಮಾತ್ರ ಇದೆ, ಎಲ್ಲ ತೀರ್ತಾ ಬಂದಿದೆ. ಮತ್ತೆ ತಗೋಬೇಕು ಹಂಗೆ? ಈಗ ನೆಕ್ಸ್ಟ್ ಮತ್ ಮಾಡಿ ದೊಡ್ಡದಾಗಿ ಮಾಡೋಕೆ ಮತ್ತೆ ಲೋನ್ ಮಾಡಿದ್ದೇನೆ, ಅದ್ ಮಾಡಿ ಈಗ ದೊಡ್ಡದಾಗ ಡೈರಿ ಮಾಡೋಣ ಒಂದು ಎಸ್ಟಿಮೇಟ್ ಇದೆ. ಈಗ 60 ನಾಟಿ ಕೋಳಿಗಳನ್ನು ಸಾಕಿರಿ, ಅದನ್ನು ಹೇಗೆ ಪ್ರಾರಂಭ ಆಗಿದ್ದು, ಹೇಗೆ ಬೆಳವಣಿಗೆ ಆಗಿದ್ದು? ನಾನು ಸಣ್ಣ ಇದ್ದಾಗ ಇಂಟ್ರೆಸ್ಟ್ ಇತ್ತು ಅದ್ರದ್ದು, ಆಮೇಲೆ ಒಂದ್ಸರಿ ಹಿಂಗೆ ವೆಟರ್ನರಿ ಡಾಕ್ಟರ್ ಹೇಳಿದ್ರು, ಮಂಜು ಅದನ್ನ ಯಾಕೆ ನೀನ್ ಮಾಡಬಾರ್ದು ಅಂತಂದು, 1-2 ಕೋಳಿ ಮಾತ್ರ ಸಾಕೊಂಡಾಗ. ಆವಾಗ ಅದ್ರದ್ದು ಸ್ವಲ್ಪ ಅದ್ರ ಬಗ್ಗೆ ಒಂದ್ ಚೂರು ಫೋರ್ಸ್ ಮಾಡಿದಷ್ಟೇ, ಮತ್ತಿನ್ನೇನು ನಾನು ಅದನ್ನೇನು ದುಡ್ಡು ಕೊಟ್ಟು ಒಂದ್ಸರಿ ಅಷ್ಟೇ ಪರ್ಚೇಸ್ ಮಾಡಿ ಒಂದು ಹುಂಜೆ ಒಂದು ಎಂಟೆ ತಂದಿದ್ದು, ಅದರಿಂದನೇ ಇವತ್ತು 60 ಕೋಳಿಗಳಾಗಿದ್ದಾವೆ. ಅದಕ್ಕೆ ಮೇವಿಗಾಗಿ ಏನು ನಾನು ಯಾವುದನ್ನು ಹೆಚ್ಚು ಯೂಸ್ ಮಾಡಲ್ಲ. ಈಗ ಹೆಚ್ಚಾಗಿ ನಮ್ಮಲ್ಲಿ ವೇಸ್ಟೇಜ್, ಭತ್ತ ಹೊಡೆಸಿದಾಗ ಅಕ್ಕಿ ನುಚ್ಚು ಸಿಗುತ್ತೆ, ತಪ್ಪಿದ್ರೆ ನಾವು ಈ ಹಿಂಡಿ ವೇಸ್ಟೇಜ್ ಹಿಂಡಿ ಬಿದ್ದಿರುತ್ತೆ, ಎಲ್ಲಾದ್ರು ಮನೆ ಹತ್ರ ಗದ್ದೆ ಗಿದ್ದೆ ಎಲ್ಲ ಕಾಳು ಕಡಿ ಏನ್ ವೇಸ್ಟೇಜ್ ಇದೆ ಅದನ್ನೆಲ್ಲ ತಿನ್ಕೊಂಡಿರುತ್ತೆ. ಮತ್ತೆ ಹೆಚ್ಚಾಗಿ ಅದ್ ಸಾಕೋದ್ರಿಂದ ನನ್ ಒಂದ್ ಪ್ಲಸ್ ಆಗಿದೆ ಅಂದ್ರೆ, ಹೋದ ಸರಿ ನಾನು ಬೆಳೆದಿರೋ ಜೋಳಕ್ಕೆ ರೋಗ ಬಂದಿಲ್ಲ, ಅದೇ ನನ್ನ ಪ್ಲಸ್ ಪಾಯಿಂಟ್. ಅಂದ್ರೆ ಅದಕ್ಕೆ ಈ ಸೈನಿಕ ಹುಳು ಬಾಧೆ ಆಗ್ತದೆ ಅಂತಿದ್ರು, ಅದು ಜೋಳದಲ್ಲಿ ಒಂದು ಹುಳನು ಕಾಣಿಸಿಲ್ಲ ನನಗೆ. ಆ ಕೋಳಿ ಅಷ್ಟು ಜೋಳದ ಗದ್ದೆಲ್ಲ ಇರ್ತಿತ್ತು ಯಾವಾಗ್ಲೂ, ಅದೇ ನನಗೆ ಲಾಭ ಆಗಿದ್ದು ಅಂದ್ರೆ. ಹೌದು, ಆಯ್ಕೆ ಮಾಡ್ಕೊಂಡು ತಿಂತ. ಹೌದೌದು, ಹೆಕೊಂತ ತಿಂತ ಇರ್ತದ ಅದು ಆತ್ಕರ. ಮತ್ತೆ ಯಾವ್ದು ಕೆಲವೊಂದು ರೋಗಗಳು ಬರಲ್ಲ ಈ ಗಿಡಗಳು, ನಾವು ಕೆಲವೊಂದು ಗಿಡಗಳನ್ನ ಅದು ಕೆದರ್ತವೆ ಅಂತ ಹೇಳ್ತಾರೆ, ಆದ್ರೆ ಹೌದು ಅದು ಕೆದರದು ಹೌದು, ಆದ್ರೂ ಆದಷ್ಟು ರೋಗ ಕಂಟ್ರೋಲ್ ಮಾಡಬಹುದು ಅದರಿಂದ ಕೋಳಿಯಿಂದನು. ರೇಷ್ಮೆಯಲ್ಲಿ ಕೋಳಿ ಸಾಕಾಣಿಕೆ ರೋಗ ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಸುದ್ದಿನೂ ಇದೆ. ರೇಷ್ಮೆ ಬೆಳೆಯೋರು, ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಕೆಲವೊಂದು ರೋಗಗಳಿಗೆ ಔಷಧಿ ಹೊಡೆಯೋದೇ ಬೇಡಂತೆ, ಆ ಹುಳುಗಳಿಂದ ಬರೋ ರೋಗಗಳಿಗೆ. ಈಗ ಬಿಟ್ಟು ಮೇಯಿಸುದು ಅಂತ ಹೇಳಂದ್ರಲ್ಲ, ಅಂಗಳದಲ್ಲೇ ಮೇಯ್ತು, ತಿಪ್ಪೆಯಲ್ಲಿ ಹೋಗವು, ಗದ್ದೆಯಲ್ಲಿ ಹೋಗವು, ಹೇಗೆ ಹೋಗು? ಫ್ರೀಯಾಗಿ ಬಿಟ್ಬಿಡುದ? ಹಾ, ಫ್ರೀಯಾಗಿ ಬಿಟ್ಬಿಡುದು. ನಮ್ದ ಮನೆಯಲ್ಲಿ ಅದಕ್ಕಾಗಿ ಒಂದು ಯಾವುದೋ ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ ನಾವು. ಅವನು ಕೌಚುದಿದ್ರು ಹಾಗೇನೆ, ಅವಕ್ಕೇನು ಕೌಚುದು ಆ ತರ ಏನ್ ಮಾಡಿಲ್ಲ. ಮೊಟ್ಟೆ ಹಾಕೋಕೆಲ್ಲ ಸಿಸ್ಟಮೆಟಿಕ್ ಮಾಡಿಟ್ಟಿದ್ದಾನೆ, ಬುಟ್ಟಿಯೆಲ್ಲ ಕಟ್ಟಿಟ್ಟಿದ್ದಾನೆ. ಆ ಬುಟ್ಟಿಯಲ್ಲಿ ಬಂದು ಮೊಟ್ಟೆ ಹಾಕ್ತಿರ್ತವೆ, ಮೊಟ್ಟೆ ಹಾಕುವ ಕೋಳಿಗಳು. ಬಾಕಿ ಕೋಳಿಗಳು ರಾತ್ರಿ ಉಳಿಯೋದಿದ್ರೆ ಮೇಲ್ಗಡೆ ಈ ಡೈರಿ ಮೇಲ್ಗಡೆ ಅಟ್ಟ ಇದೆ, ಅಟ್ಟದ ಮೇಲ್ಗಡೆ ಎಲ್ಲ ಬಂದ್ ಕುತ್ಕೋತವೆ. ಅದ್ ಬಿಟ್ಟು ಹೊರಗಡೆ ದೊಡ್ಡ ವಿಶಾಲವಾದ ಬೈಲಿದೆ, ಅಲ್ಲೆಲ್ಲ ಮೇದ್ಕೊಂಡ್ ಬರ್ತವೆ. ರಾತ್ರಿ ತಾನೇ ಬಂದ್ ಕುಂದ್ರೋದು, ಬೆಳಗ್ಗೆ ಎದ್ದಿಷ್ಟ ತಾನೇ ಹೋಗೋದು. ಅದಕ್ಕೋಸ್ಕರ ಎರಡು ಹಳ್ಳಿ ನಾಯಿ ಸಾಕೊಂಡಿದ್ದೇನೆ, ಅವ್ನ ಸೇವ್ ಮಾಡೋಕೆ. ಅವು ಹುಲ್ ಬೇಕು ಬರೋದನ್ನ ಅದನ್ನೆಲ್ಲ ಕಡಿಮೆ ಮಾಡ್ತಾವ, ಯಾವ್ದೇ ಬೆಕ್ಕು ಇಕ್ಕು ಬರ್ದಿದಂಗೆ ಮನೆ ಹತ್ರ ಒಂದ್ ಸ್ವಲ್ಪ ಸೇವ್ ಮಾಡ್ತಾವೆ, ನಮ್ನು ಸೇವ್ ಮಾಡ್ತಾವೆ, ಕೋಳಿನೂ ಸೇವ್ ಮಾಡ್ತಾವೆ. ಹೌದು, ಕೋಳಿ ಎಲ್ಲಿ ಬೇಕಲ್ಲಿ ಅಡ್ಡಾಡಕ್ ಹೋಗ್ತಾವ, ಇವು ವಾಚ್ ಮಾಡ್ತಾ ಇರ್ತಾವ. ಸ್ವಲ್ಪ ಸೌಂಡ್ ಆದ್ರೆ ಒಂದು ಹಾವು ಬರೋಕೆ ಏನು ಇದ್ ಮಾಡಲ್ಲ. ಮತ್ತೆ ತುಂಬಾ ದೂರದಲ್ಲೆಲ್ಲ ನಾನು ಬಲೆ ಹಾಕಿದ್ದೇನೆ, ಅದು ದಾಟಬಾರ್ದು ಅಂತಂದು. ಆತರ ಅಂದ್ರೆ ಒಂದು ಹಂತದವರೆಗೆ ಮಾತ್ರ, ಒಂದು ಹಂತದವರೆಗೆ ಹೋಗಿ ಇದ್ ಮಾಡ್ ಮೇತ್ಕೊ ಬರ್ಬೋದು. ಅಂತದ ಒಂದು ಸೌಂಡ್ ಇದ್ರೆ ಸ್ವಲ್ಪ ಶಾರ್ಪ್ ಇರೋ ನಾಯಿಗಳನ್ನೇ ಎರಡು ಸಾಕಿದ್ದೇನೆ. ಅದು ಆ ನಾಯಿಗಳಿಂದನೆ ನನಗೆ ಇಷ್ಟು ಕೋಳಿ. ರಾತ್ರಿ ಅಂತೂ ಅದ್ರ ಬಗ್ಗೆ ಯಾವ್ದು ಇದ್ ಮಾಡೋದು ಅವಶ್ಯಕತೆ ಇಲ್ಲ. ವಿಶೇಷ ಆಹಾರ ಏನ್ ಹಾಕಲ್ಲ? ವಿಶೇಷವಾಗಿ ಎಂತ ಆಹಾರ ಏನ್ ಹಾಕಲ್ಲ, ಅವು ರೆಗ್ಯುಲರ್ ಏನ್ ನ್ಯಾಚುರಲ್ ಏನ್ ಸಿಗುತ್ತೆ ಅದರಲ್ಲೇ ಮೇತ್ಕೊಂಡಿದ್ದ ಮೇಂಟೈನ್ ಮಾಡ್ತಾ ಇದಾವೆ. ಸಂಖ್ಯೆ ಜಾಸ್ತಿ ಆಯ್ತು, ಲಾಭ ಹೇಗಾಯ್ತು? ಸಂಖ್ಯೆ ಜಾಸ್ತಿ ಅಂದ್ರೆ ಒಂದ್ ಕೋಳಿಗೆ ಈಗ ಸದ್ಯ ಮಾರ್ಕೆಟ್ ಅಲ್ಲಿ 200-250 ಕೆಜಿ ಲೆಕ್ಕದಲ್ಲಿ ನನಗೆ ಸಾಗರದಲ್ಲಿ ತಗೊಳ್ತಾರೆ ಒಂದೊಂದು ಕೋಳಿನ. ಆತರ ಮಾಡಿ ನಾನು ಕೋಳಿನ ಸೇಲ್ ಮಾಡೋದು. ಅದರಲ್ಲೇ ಫೈಟರ್ ಅಂತಂದಿದೆ, ಅದನ್ನು ತುಂಬಾ ವ್ಯಾಲ್ಯೂ ಇದೆ, ಅದು ಅದನ್ನ ಸಾಕೋಕ್ಕೂ ತಗೊಂಡ್ ಹೋಗ್ತಾರೆ. ಅದಕ್ಕೆಲ್ಲ 1,500-2,000 ರೂಪಾಯಿ ಒಂದೊಂದು ಹುಂಜಾಕಲ್ಲ ಇದೆ. ಆತರ ಕೋಳಿನ ಆತರ ಇದೆ. ಅಂದ್ರೆ ಫೈಟರ್ ತಾನಾಗಿ ಅದ್ರೊಳಗು ಇಲ್ಲ, ಬೇರೆ ಅದನ್ನ ಫೈಟರ್ ಒಂದು ಬೇರೆ ಬ್ರೀಡ್ ಒಂದು ಹುಂಜಾ ತಂದ್ಬಿಟ್ಟು ಅದನ್ನ ಅದರಿಂದ ಬ್ರೀಡಿಂಗ್ ಮಾಡಿರೋದು ನಾನು. ಅದನ್ನು ಕೂಡ ಇನ್ನು ಅಭಿವೃದ್ಧಿ ಪಡಿಸಬೇಕು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ಬೇಕು. ಹೌದೌದು, ಆತರ ಒಂದು ಇದಿದೆ. ಒಂದು ಡೈಲಿ ಒಂದು 5-10 ಕೋಳಿಗಳು ಮಾರುವ ದಿವಸ, ಒಂದು 5-10 ಕೋಳಿಗಳನ್ನ ಮಾರುವ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿದ್ದೇನೆ. ನೋಡ್ಬೇಕು ಮುಂದಿನ ದಿನದಲ್ಲಿ ಅದು ಸಾಧ್ಯ ಆದ್ರೆ ಮಾಡ್ಬೇಕು ಅನ್ನೋ ಒಂದು ಎಸ್ಟಿಮೇಟ್ ಇದೆ. ಬ್ಯಾಚ್ ಅಂದ್ರಲ್ಲ, ಅಂದ್ರೆ ಹೇಗ ಅದು ಬ್ಯಾಚ್ ಅಂದ್ರೆ? ಈಗ ಬ್ಯಾಚ್ ಸಿಸ್ಟಮ್ ಅಂದ್ರೆ ಈಗ ಒಂದು 6 ಮಂತ್ ಇಲ್ಲ 3 ಮಂತ್ಗೆ ಒಂದ್ಸರಿ ಬ್ಯಾಚ್ ಲೆಕ್ಕ, ಒಂದು 3-4 ತಿಂಗಳಿಗೆ ಒಂದ್ಸರಿ ಒಂದ್ಸರಿ ಎಲ್ಲ ಕೋಳಿಗಳು ಮೊಟ್ಟೆ ಹಾಕಿದ. ಒಂದೊಂದ್ ಕೋಳಿಗೆ ಒಂದು 10-15 ಮೊಟ್ಟೆ ಕುದಿಸಿ ಅದು ಮರಿ ತಗ್ಸೋದು. ಆತರ ತಗ್ಸಿರೋದು ಒಂದು 50 ಮರಿ ಆಗಿದೆ, ಅದೊಂದು ಬ್ಯಾಚ್ ತರ. ಆತರ ಬ್ಯಾಚ್ ಒಂದೇ ಸರಿಗೆ ದೊಡ್ಡ ಆಗ್ತದೆ, ಒಂದೇ ಸರಿ ಕೊಟ್ರೆ ಅದ್ರ ಪ್ರಾಫಿಟ್ ಗೊತ್ತಾಗ್ತದೆ ನಮಗೆ. ಅದು ಆತರ ಮಾಡಿ ಮಾರೋದು, ಸೇಲ್ ಮಾಡೋದು. ಕೆಲವಷ್ಟು ಜನ ಮರಿಗಳನ್ನ ಬೇರೆ ಕಡೆಯಿಂದ ತಗೊಂಡ್ಬಂದು ಬೆಳೆಸಿ ಮಾರಾಟ ಮಾಡ್ತಾರೆ. ನೀವು ನಿಮ್ಮ ಮೊಟ್ಟೆಯಲ್ಲಿ ಅವನ್ನ ಮರಿ ಮಾಡಿಸಿ ಮಾರಾಟ ಮಾಡ್ತಾರೆ, ಯಾವ್ದು ಸರಿ? ಬೇರೆ ಕಡೆಯಿಂದ ತಂದ್ರೆ ನಾವು ಅರ್ಧದಷ್ಟು ಅಮೌಂಟ್ ಮರಿಗೆ ಕೊಟ್ಟಿರ್ತೇವೆ ಅನಿಸ್ತದೆ ನಾವಿಲ್ಲಿ. ಅವಾಗ ನಾವು ಬೇರೆ ಫುಡ್ ಹಾಕ್ಲೇಬೇಕಾಗ್ತದೆ, ಯಾಕಂದ್ರೆ ಗ್ರೋತ್ ಆಗ್ಬೇಕಲ್ವ ಅದು. ಅದಕ್ಕೋಸ್ಕರ ಅದು ಬೆಳವಣಿಗೆಗಾಗಿ ನಾವು ಬೇರೆ ಎಕ್ಸ್ಟ್ರಾ ಫುಡ್ ತಂದು ಹಾಕ್ಬೇಕು. ಇದಾದ್ರೆ ನಮ್ದೇ ಮರಿ ಆದ್ರೆ ಅದಕ್ಕೆ ಯಾವ್ದು ರೋಗ ಇರಲ್ಲ, ಮತ್ತೆ ಅದಕ್ಕೇನು ಬೆಚ್ಚು ಮಾಡ್ಬೇಕು ಅನ್ನೋಕೆ ತಾಯಿ ಕೋಳಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಯಾವ್ದು ಮೇಂಟೆನ್ಸ್ ಕಡಿಮೆ ಇರುತ್ತೆ. ಇದಕ್ಕಾದ್ರೆ ಮೇಂಟೆನ್ಸ್ ಜಾಸ್ತಿ ಮಾಡ್ಬೇಕು, ಮೆಡಿಸಿನ್ ಇಂದ ಹಿಡಿದು ಅದಕ್ಕೆ ಹೀಟಿಂಗ್ ಇಡುವುದು ಅಂತ ಹೇಳುದು ಎಲ್ಲದು ಮೇಂಟೈನ್ ಮಾಡ್ಬೇಕು. ಅಲ್ಲಿ ಅವಕ್ಕೆ ಲಸಿಕೆ ಅಂತದ್ದು ಬೇಕಾಗುತ್ತಾ? ನಮ್ಮಲ್ಲಿ ಇನ್ನೂ ಆತರ ಒಂದು ಸಮಸ್ಯೆ ಕಾಣಿಸಿಲ್ಲ. ಆದ್ರೆ ಕಂಡ್ರೆ ಮಾಡ್ಬೇಕಾಗುತ್ತೆ. ಕೆಲವೊಂದು ಸಣ್ಣ ಸಣ್ಣ ಕೆಲವೊಮ್ಮೆ ರೋಗ ಕಾಣಿಸ್ಕೊಂಡಿತ್ತು, ಕೊಕ್ಕರೆ ರೋಗ ಒಂದ್ಸರಿ ಕಾಣಿಸ್ಕೊಂಡಿತ್ತು. ಅದಕ್ಕೆ ನಾನು ಮಾತ್ರ ಟ್ಯಾಬ್ಲೆಟ್ ಸಿಗಿತ್ತು, ಅದ್ ತಂದು ಹಾಕಿದ್ದೆ, ಸ್ವಲ್ಪ ಕಂಟ್ರೋಲ್ ಬಂದಿತ್ತು. ಹಾಗಾಗಿ ಮರಿ ಸಾಕು ಪದ್ಧತಿ ಬೇರೆ, ಒಂದ್ ಸ್ವಲ್ಪ ದೊಡ್ಡ ಸಾಕು ಪದ್ಧತಿ ಬೇರೆ. ಹೌದು. ಕೋಳಿಯಿಂದಾನೇ ಎಷ್ಟು ಬಂತು ನಿಮ್ಗೆ ಹೇಳಿ? ಕೋಳಿಯಿಂದ ನನಗೆ ಈಗ ಸದ್ಯ ಹೋದ್ ಸರಿ ನನಗೆ ಒಂದು 60,000 ಸಿಕ್ಕಿದೆ ಕೋಳಿಯಿಂದಾನೇ, ನಾಟಿ ಕೋಳಿಯಿಂದಾನೇ ಸಿಕ್ಕಿರೋದು. ಇದು ಹೇಗೆ 60,000? ಹೇಗೆ 60,000 ಅಂದ್ರೆ ಒಂದು 3 ಬ್ಯಾಚ್ ಕೋಳಿ ಆಗಿದ್ವು, ಒಂದ್ 3 ಬ್ಯಾಚ್ ಕೋಳಿ ಮಾರಿದ್ವು ಎಲ್ಲಾಗಲೂ 60,000 ತರ ಮಾಡಿ ಆತರ ಮಾರಿ ಒಂದ್ 60,000 ರೂಪಾಯಿ ಲೆಕ್ಕನೇ ಸಿಕ್ಕಿತ್ತು. ಅಂದ್ರೆ ಲಾಭದಾಯಕ. ಈಗಲೂ ಒಂದು 15-20,000 ರೂಪಾಯಿ ಆಗೋಷ್ಟು ಕೋಳಿ ಇದೆ ಈಗ ಸದ್ಯ ಮನೆಯಲ್ಲಿ. ಅದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅದನ್ನು ಮಾರಕ್ ಬರ್ತದೆ. ಈಗ ಡೈರಿ ಕೋಳಿ ಸಾಕಾಣಿಕೆ ಆಳು ಕಾಳು ವೆಚ್ಚ ಜಾಸ್ತಿ ಆಗುತ್ತೋ ಹೇಗೆ? ಆಳು ಯಾರು ಇಲ್ಲ, ಯಾರು ನಾವು ಮನೆಯಲ್ಲೇ ಮಾಡ್ಕೊಳ್ಳೋರು. ನಮ್ಮಅಮ್ಮ ಅಪ್ಪ ನಮ್ಮ ಮನೆಯವರು ನಾವು ಎಲ್ಲ ಸೇರಿ ಎಲ್ಲರೂ ಕೈ ಕೈ ಹಾಕೊಂಡು ಇದ್ ಮಾಡೋದು. ನಮ್ದೇ ಏನೇನ್ ಕೆಲಸ ಇರುತ್ತೆ ಅದನ್ನ ನಾವು ಪ್ರಾಮಟ ಮಾಡ್ಕೊಂಡ್ಬಿಡೋದು ಅಷ್ಟೇ. ಅದಕ್ಕಾಗಿ ಯಾವ್ದೇ ಸ್ಪೆಷಲಿ ಆಳನೇನ್ ತಗೊಳ್ಳಲ್ಲ. ಹಾಲಿನ ಉತ್ಪಾದನೆಯಿಂದ ಎಷ್ಟು ಬರ್ತಿಂಗಳ ನಿಮ್ಗೆ? ನನಗೆ ಹಾಲಿನ ಉತ್ಪಾದನೆದು ಡೈರಿ ಪೇಮೆಂಟ್ ತಿಂಗಳ ನನಗೊಂದು 20,000 ರೂಪಾಯಿ ಲೆಕ್ಕ ಇದೆ ಡೈರಿ ಪೇಮೆಂಟ್. ಅದರಲ್ಲಿ 10,500 ಖರ್ಚು ಹೋದ್ರು 10,000 ಉಳಿತದೆ. ಬ್ಯಾಂಕಿನ ಕಂತು ಎಷ್ಟು? ಬ್ಯಾಂಕಿಂಗ್ ಕಂತು 6-7,000 ಬರುತ್ತದೆ ಬ್ಯಾಂಕಿಂದು. ಬ್ಯಾಂಕಿಂದ ಅದನ್ನ ಸಹಾಯಧನ ಬ್ಯಾಂಕಿಂಗ್ ಹೋದಂಗೆ ಹೋಗ್ತದೆ. ಅದಕ್ಕೋಸ್ಕರ ಆತರ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿರ. ಏನ್ ಅನ್ಸುತ್ತೆ ಮಂಜು, ಇಷ್ಟೆಲ್ಲಾನು ಮಾಡಿದಿರಿ, ಖುಷಿಯಿಂದ ಮಾಡ್ತಾ ಇದ್ದೀರಿ, ಬಿಟ್ಟು ಬಂದು ಸ್ವಂತ ಉದ್ಯೋಗವನ್ನ ಮಾಡುವಾಗ? ನನಗೆ ನನ್ನ ಮೊದಲಿನ ಆಸೆನೇ ಅದಿತ್ತು. ಅಂದ್ರೆ ನನಗೆ ಒಂದೇನೋ ಒಂದು ಅಲ್ಲೇ ಆದ್ರೂ ಅದೇ ತರನೇ, ನಾನು ಹುಬ್ಳಿನಲ್ಲಿ ಏನ್ ವರ್ಕ್ ಮಾಡಿದ್ದೇನೆ ಬಾರ್ನಲ್ಲಿ, ಹಂಗೇನು ನಾನು ಕಲ್ತಿರೋದು ಬರೀ ಟೆಂತ್ ಮಾತ್ರ. ಅಲ್ಲಿ ನಾನು 3-star ಹೋಟೆಲ್ ಅಲ್ಲಿ ಮ್ಯಾನೇಜರ್ ಆಗಿದ್ದೆ. ಅಂದ್ರೆ ನನ್ ಅಲ್ಲಿ ಎಜುಕೇಶನ್ ಅದು ಕೋರ್ಸ್ ಮಾಡಿ ಹೋದ್ರೆ ಮಾತ್ರ ಅಲ್ಲಿ ಮ್ಯಾನೇಜರ್ ಸೀಟ್ ಸಿಗೋದು ಸಾಧ್ಯ ಆಗಿತ್ತು. ಆದ್ರೆ ನಾನು ಬರೀ ಎಕ್ಸ್ಪೀರಿಯನ್ಸ್ ಮೇಲೆ, ಅಂದ್ರೆ ನನ್ನ ಆತರ ಒಂದು ಪ್ರಾಂಪ್ಟ್ ವರ್ಕಿಂಗ್ ಇತ್ತು, ಏನೇ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಮಾಡ್ಬೇಕು, ಹಂಗಿದ್ರೆ ಮಾತ್ರ ಸಫಿಸಿಯೆಂಟ್ ಸಿಗ್ತದೆ ಅನ್ನೋ ನನ್ನ ಭಾವನೆ. ಅದಕ್ಕೋಸ್ಕರ ನಾನು ಅಷ್ಟು ಬೇಗ ಒಂದು 10 ವರ್ಷದಲ್ಲೇ ಆ ಲೆವೆಲ್ಗೆ ಹೋಗಿದ್ದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಕಷ್ಟದಿಂದ ಹೋಗಿದವ. ಅಂದ್ರೆ ಅದ್ರ ಎಲ್ಲ ಕಷ್ಟದ ಅನುಭವ ಇತ್ತು ನನಗೆ. ಮನೆಯಲ್ಲಿ ಆತರ ಪ್ರಾಬ್ಲಮ್ಗಳಿದ್ದು, ಮದುವೆ ಮಾಡಿದ್ರು, ಅದು ಅಕ್ಕ ಎಲ್ಲ ಮದುವೆ ಆಗಿದ್ರು, ಅವ್ರದೆಲ್ಲ ಸಾಲ ಇತ್ತು, ಅದನ್ನೆಲ್ಲ ತೀರಿಸ್ಬಿಟ್ಟು ಆ ಲೆವೆಲ್ಗೆ ಹೋಗಿದ್ದು. ನಂತರ ನಾನು ಇವಾಗ ಸಾಲ ಮಾಡಿದ್ದೇನೆ ನನ್ ಸ್ವಂತಕ್ಕೋಸ್ಕರ, ನನ್ನ ಬಿಸ್ನೆಸ್ಗೋಸ್ಕರ. ಅದಕ್ಕೋಸ್ಕರ ಅದನ್ನ ನಾನೇ ತೀರಿಸ್ತಾ ಇದ್ದೀನಿ. ಅದೇ ನನಗೇನು ಹೊರೆ ಅನ್ಸಲ್ಲ, ಯಾಕಂದ್ರೆ ಅಷ್ಟು ದೊಡ್ಡದು ಇದ್ರ ಹೊತ್ತವನಿಗೆ ಇದನ್ನ ಹೊರೋದೇನು ದೊಡ್ಡದಲ್ಲ. ಆದ್ರೆ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡಬಾರ್ದು ಅನ್ನೋದು ನಂದೊಂದು ಮೊದಲಿಂದನೂ ಒಂದು ಸಣ್ಣ ಗುರಿ ಆಗಿತ್ತು. ಅದಕ್ಕೋಸ್ಕರ ಇವಾಗ ನಂದೇ ಸ್ವಂತದ್ದು ಇದ್ರಲ್ಲೇ ಇದು ಮಾಡೋಕ್ ಸಾಧ್ಯ ಆಗಿದೆ. ಶ್ರೇಷ್ಠ ಯುವ ಕೃಷಿಕ ಅಂತೇಳಿ ನಿಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಿಮ್ಮನ್ನು ಗುರುತಿಸಿ ಸನ್ಮಾನ ಕೂಡ ಮಾಡಿದೆ. ಹೌದು ಸರ್, ಹೌದು ಮಾಡಿದ್ದಾರೆ. ಈ ಸರಿ ಖುಷಿ ಆಯ್ತಲ್ಲ? ಹಾ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು 2014 ಅವತ್ ಮೊನ್ನೆ ನನಗೆ ಅಲ್ಲಿ ಮಾತಾಡಕ್ ಕೊಟ್ಟಾಗ ಅದೇ ಮಾತು ಹೇಳಿದೆ. 2014 ನಾನು ಕೃಷಿ ಮೇಳಕ್ಕೆ ಬಂದಾಗ ಅಲ್ಲಿ ಹಿಂದೆ ನಿಂತ್ಕೊಂಡು ನೋಡ್ಕೊಂಡಿದ್ದೆ, ನಾನು ಏನಾದ್ರು ಕೃಷಿ ಮಾಡಿದ್ರೆ ಅಲ್ಲಿ ಬರ್ಬೋದೇನೋ ಒಂದು ಮೇಲೆ, ಸ್ಟೇಜ್ ಮೇಲೆ ಅನ್ನೋ ಒಂದು ಎಸ್ಟಿಮೇಟ್ ಇತ್ತು ಅವಾಗಲೇನೆ, ಒಂದು ಸಣ್ಣ ಒಂದು ಆಸೆ ಇತ್ತು. ಬಟ್ ಈಗ 2018 ಆಸೆನೂ ತೀರ್ತು, ಅದು ಖುಷಿ ಆಗೋದು, ತುಂಬಾ ಖುಷಿ ಆಗಿದೆ ಅಂದ್ರೆ ಅದನ್ನೇ. ಮನೆಯಲ್ಲೆಲ್ಲ ಪ್ರೋತ್ಸಾಹ ಇದೆ, ಪ್ರೀತಿ ಇದೆ? ಹೌದು, ಎಲ್ಲ ಪ್ರೀತಿ ಇದೆ, ಯಾರು ಅದ್ರ ಬಗ್ಗೆ ಏನ್ ಬೇಜಾರು ಮಾಡ್ಕೊಳ್ಳಲ್ಲ. ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ, ಹಿಂಗ್ ಮಾಡ್ರೆ ನಾವು ಎಲ್ಲದಕ್ಕೂ ಮನೆಯಲ್ಲಿ ಎಲ್ಲಾ ವ್ಯವಹಾರನು ಹಂಗೆ. ನಾವು ಸಾಲ ಮಾಡೋದ್ರಿಂದ ಹಿಡ್ಬೋದು, ಸಾಲ ತೀರಿಸೋದ್ರಿಂದ ಹಿಡ್ಬೋದು, ಒಂದು ದನ ತರೋದ್ರಿಂದ ಹಿಡ್ಬೋದು, ಒಂದು ಕೋಳಿ ಮಾರೋದ್ರಿಂದ ಹಿಡ್ಬೋದು, ಎಲ್ಲರದು ಒಪಿನಿಯನ್ ತಗೊಂಡೇ ಮಾಡೋದು, ಎಲ್ಲರದು ಒಂದು ಇದರಿಂದನೇ. ಏನೇ ಒಂದು ವ್ಯವಹಾರ ಮಾಡಿದ್ರು ಎಲ್ಲರಿಗೂ ಗೊತ್ತಿರ್ಬೇಕು. ನಾವು ಒಬ್ಬರೇ ಮಾಡೋದು ನಮ್ಮ ಒಬ್ಬರಿಗೆ ಅಂದ್ರೆ ಅಲ್ಲಿ ಲಾಸ್ ಆಗಿದ್ದು ಗೊತ್ತಾಗಲ್ಲ, ಲಾಭ ಆಗಿದ್ದು ಗೊತ್ತಾಗಲ್ಲ. ಪಾರದರ್ಶಕ ಇದ್ದಷ್ಟು ನಮಗೆ ಸಂಬಂಧಗಳು ಗಟ್ಟಿ ಆಗ್ತವೆ. ಅದಕ್ಕೋಸ್ಕರ ನಾನು ಯಾವುದೇ ಮುಚ್ಚು ಮರೆ ಇಲ್ದಿತಿ ಮನೆಯಲ್ಲಿ ಓಪನ್ ಆಗಿನ ಏನೇ ಮಾತಾಡೋದಿರ್ಬೋದು, ಎಂತದೇ ಇರ್ಬೋದು, ಅದಕ್ಕೋಸ್ಕರನೇ ಮನೆಯಲ್ಲಿ ಎಲ್ಲರ ಲಿಂಗಾಲಾಗಿನೇ ಕೆಲಸ ಮಾಡೋದು, ಯಾರಿಗೆ ಏನ್ ಬೇಕು ಅದು ಮಾಡ್ಕೊತಿರೋದು ಹಿಂಗೆ. ಒಳ್ಳೇದು ಮಂಜುನಾಥ್ ನಾಯ್ಕ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು ಒಟ್ಟಾರೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೆ ಹೈನುಗಾರಿಕೆ ಮತ್ತು ನಾಟಿ ಕೋಳಿ ಸಾಕಾಣಿಕೆ ಈ ವಿಷಯವಾಗಿ ಸಿದ್ದಾಪುರ ತಾಲೂಕಿನ ಮನೆ ಮನೆ ಗ್ರಾಮದ ಮಂಜುನಾಥ್ ಮಾಸ್ತ್ಯ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾ ತೆನೆ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾತೆನೆ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾ ತೆನೆ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾತೆನೆ ಸೋಡಲೇನ ಪೇಟಿ ಹೆಚ್ಚಿ ದೋರಿಗಾ ರಶ್ಮಿ ಮುಂಡಾ ಸೇನೆ ಕಾಡಲೇನ ರಶ್ಮಿ ಮುಂಡಾ ಸೇನ ರಶ್ಮಿ ಮುಂಡಾ ಸೇನ ಕಾಡಲೇನ ರಶ್ಮಿ ಮುಂಡಾ ಸೇನ ಕಾಡಲೇನ ಕಾಡಲೇನ ತೆಂಕಣ ಕಟಿಗಾ ಕಾಡಲೇನ ತೆಂಕಣ ಕಟಿಗಾ ತೆನ ಕಾಡಲೇನ ತೆಂಕಣ ಕಟಿಗಾ ಧರಲೇನ ತೆಂಕಣ ಕಟಿಗಾ ಧರಲೇನ ತೆಂಕಣ ಕಟಿಗಾ ತೆನೆ ಧರಲೇನ ತೆಂಕಣ ಕಟಿಗಾ ತೆನೆ ಬಾಂಧಲೇನ ರಶ್ಮಿ ಮುಂಡಾ ಸೇ ತೆನೆ ಬಾಂಧಲೇನ ರಶ್ಮಿ ಮುಂಡಾ ಸೇ ಬಾಂಧಲೇನ ರಶ್ಮಿ ಮುಂಡಾ ಸೇ ತೆನೆ ಬಾಂಧಲೇನ ರಶ್ಮಿ ಮುಂಡಾ ಸೇ ದರಸೇನ ರಶ್ಮಿ ಕೊಟಗಾ ತೆನೆ ದರಸೇನ ರಶ್ಮಿ ಕೊಟಗಾ